ತವ ಕಥಾಮೃತಂ ತಾಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಪಾನಿಹಾಟಿಯಲ್ಲಿ ಮಹೋತ್ಸವ ಅಂತನ್ನುವ 12ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. ಪಾನಿಹಾಟಿ ದಕ್ಷಿಣೇಶ್ವರದ ಸಮೀಪದಲ್ಲೇ ಇರುವಂತಹ ಇನ್ನೊಂದು ಊರು. 18ನೇ ಜೂನ್ 1883 ಜ್ಯೇಷ್ಠ ಶುಕ್ಲ ತ್ರಯೋದಶಿ ಸೋಮವಾರ. ಮಾಸ್ಟರ್ ಮಾಷಿಯ ಬರೀತಾನೆ ತುಂಬಾ ಸ್ವಾರಸ್ಯವಾಗಿ, ಕಲ್ಕತ್ತದ ಹತ್ತಿರವಿರುವ ಪಾನಿಹಾಟಿ ಮಹೋತ್ಸವಕ್ಕೆ ಪರಮಹಂಸರಿಗೆ ಆಹ್ವಾನ ಬಂದಿದೆ. ಇದಕ್ಕೆ ಅವಲಕ್ಕಿ ಮಹೋತ್ಸವ ಅಂತಲೂ ಹೆಸರು. ಇದು ಶ್ರೀ ಚೈತನ್ಯನ ಶಿಷ್ಯ ರಘುನಾಥ ದಾಸನಿಂದ ಅಂಕುರಾರ್ಪಣ ಮಾಡಲ್ಪಟ್ಟಿತ್ತು. ರಘುನಾಥ ಆಗಾಗ ಮನೆಯಿಂದ ಓಡಿ ಹೋಗಿ ಏಕಾಂತದಲ್ಲಿ ಇದ್ದು ಭಗವದಾನಂದದ ಸವಿಯನ್ನು ಸವಿಯುತ್ತಿದ್ದರಂತೆ. ಅದನ್ನು ಕಂಡು ನಿತ್ಯಾನಂದ ಆತನಿಗೆ ಹೇಳಿದನಂತೆ, ಕಳ್ಳ, ನೀನು ಆಗಾಗ ಮನೆಯಿಂದ ಓಡಿ ಹೋಗಿ ಕೇವಲ ಒಬ್ಬನೇ ಭಗವದಾನಂದವನ್ನು ಅನುಭವಿಸ್ತಾ ಇದ್ದೀಯೇ? ನಮಗಾರಿಗೂ ಅದು ಗೊತ್ತಾಗದ ಹಾಗೆ ವರ್ತಿಸುತ್ತಿದ್ದೀಯೇ? ನಿನಗೆ ಶಿಕ್ಷೆ ವಿಧಿಸುತ್ತೇನೆ ಎಂದು ನೀನು ಒಂದು ಮಹೋತ್ಸವ ಏರ್ಪಾಡು ಮಾಡಿ ಅದರಲ್ಲಿ ಭಕ್ತರಿಗೆಲ್ಲ ಅವಲಕ್ಕಿಯನ್ನು ಹಂಚಬೇಕು ಅಂತ. ಅಂದಿನಿಂದ ವೈಷ್ಣವರು ಪಾನಿಹಾಟಿಯಲ್ಲಿ ಈ ಅವಲಕ್ಕಿ ಉತ್ಸವವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಶ್ರೀ ಚೈತನ್ಯ ದೇವನ ಅನುಯಾಯಿಗಳು ಸಹಸ್ರ ಸಹಸ್ರಗಟ್ಟಲೆ ಅಲ್ಲಿ ನೆರೆಯುತ್ತಾರೆ. ಅಲ್ಲಿ ಸಂಕೀರ್ತನೆ ಮತ್ತು ನರ್ತನ ವಿಶೇಷವಾದ ಭಾವಭಕ್ತಿಯಿಂದ ನಡೆಯುತ್ತದೆ. ಗಂಗಾ ನದಿಯ ದಡದಲ್ಲಿ ಇರುವ ರಾಧಾಕೃಷ್ಣರ ದೇವಾಲಯದಲ್ಲಿ ಈ ಮಹೋತ್ಸವ ನಡೆಯುತ್ತದೆ. ದೇವಾಲಯದ ಮುಖ್ಯ ಪಾಲಕ ಮಣಿಸೇನ ಎಂಬವನಿಂದ ಪರಮಹಂಸರಿಗೆ ಆಹ್ವಾನ ಬಂದಿದೆ. ಪರಮಹಂಸರು ಗಾಡಿ ಮಾಡಿಕೊಂಡು ರಾಮಚಂದ್ರ ದತ್ತ, ಮಾಸ್ಟರ್ ಮಾಷಿಯ, ರಾಖಾಲ, ಭವನಾಥ ಮತ್ತು ಇನ್ನೂ ಕೆಲವು ಭಕ್ತರೊಡನೆ ಪಾನಿಹಾಟಿಗೆ ಹೊರಟಿದ್ದಾರೆ. ದಾರಿಯಲ್ಲಿ ಭಕ್ತರೊಡನೆ ತಮಾಷೆ ಮಾಡುತ್ತಲೇ ಮುಂದುವರಿಯುತ್ತಿದ್ದಾರೆ. ಈಗ ಬಂಡಿ ಪಾನಿಹಾಟಿಯನ್ನು ತಲುಪಿತು. ಪರಮಹಂಸರು ಗಾಡಿಯಿಂದ ಇಳಿದೊಡನೆ ನೇರವಾಗಿ ಆ ಜನಸಂದಣಿಯೊಳಕ್ಕೆ ನುಗ್ಗಿಯೇ ಬಿಡುತ್ತಾರೆ. ಅಲ್ಲಿ ಮಣಿಸೇನನ ಗುರುವಾದ ನವದ್ವೀಪ ಗೋಸ್ವಾಮಿಯ ಕೀರ್ತನ ಪಾರ್ಟಿಯೊಡನೆ ಬೆರೆತು ಇಡೀ ಜಗತ್ತನ್ನೇ ಮರೆತು ನರ್ತಿಸುತ್ತಿದ್ದಾರೆ. ಆಗಾಗ ನಿಂತೇ ಸಮಾಧಿಸ್ಥರಾಗಿ ಬಿಡುತ್ತಿದ್ದಾರೆ. ಅವರು ಕೆಳಕ್ಕೆ ಬಿದ್ದು ಬಿಡಬಹುದೆಂದು ಆ ಸಂದರ್ಭಗಳಲ್ಲೆಲ್ಲ ನವದ್ವೀಪ ಗೋಸ್ವಾಮಿ ಅವರನ್ನು ಹಿಡಿದುಕೊಂಡಿರುತ್ತಾನೆ. ಈ ವರ್ಷದ ಉತ್ಸವಕ್ಕೆ ಲಕ್ಷಾಂತರ ಜನ ಬಂದು ಬಿಟ್ಟಿದ್ದಾರೆ. ಯಾವ ಕಡೆ ನೋಡಿದರೂ ಕೇವಲ ಮನುಷ್ಯರ ತಲೆಯೇ ಕಂಡುಬರುತ್ತದೆ. ಪರಮಹಂಸರ ಪ್ರೇಮೋನ್ಮತ್ತದೆಯ ಸೋಂಕು ಆ ಇಡೀ ಜನಸಂದನಿಗೆ ತಗುಲಿ ಅವರೆಲ್ಲರೂ ಪ್ರೇಮೋನ್ಮತ್ತರಾಗಿ ಆಕಾಶ ಬಿರಿಯುವ ರೀತಿಯಲ್ಲಿ ಭಗವನ್ ನಾಮೋಚ್ಚಾರಣೆ ಮಾಡುತ್ತಿದ್ದಾರೆ. ತಾಳ, ಮೃದಂಗ ಇವೇ ಮೊದಲಾದವು ಬಹಳ ಇಂಪಾದ ಶಬ್ದವನ್ನು ಹರಡಿಸುತ್ತಿವೆ. ಎಲ್ಲರ ಮುಖದಲ್ಲೂ ಭಗವದಾನಂದ ಎಂಬುದು ಸುಮ್ಮನೆ ನಲಿಯುತ್ತಿದೆ. ಅಲ್ಲಿ ನೆರೆದಿದ್ದ ಭಕ್ತರಿಗೆಲ್ಲ ತೋರಿ ಬಂತು. ಸಾಕ್ಷಾತ್ ಶ್ರೀಚೈತನ್ಯ ಪ್ರಭುವೇ ಪರಮಹಂಸರ ರೂಪಿನಲ್ಲಿ ಬಂದಿದ್ದಾನೆ ಅಂತ. ಹೂವು ಮತ್ತು ಬತ್ತಾಸು ಎಲ್ಲ ಕಡೆಯಿಂದಲೂ ಬಂದು ಅವರ ತಲೆಯ ಮೇಲೆ ಬೀಳುತ್ತಲೇ ಇದೆ. ಜನರು ಅವರ ಪಾದಗಳಿಗೆ ಹೂವು ಅರ್ಪಿಸಿ ಅಡ್ಡ ಬೀಳುತ್ತಲೇ ಇದ್ದಾರೆ. ಹರಿಕೀರ್ತನೆಯ ಧ್ವನಿ ದೂರಕ್ಕೆ ಸಮುದ್ರ ಗರ್ಜನೆಯಂತೆ ಕೇಳಿಬರುತ್ತಿದೆ. ಪರಮಹಂಸರಿಗೆ ಭಾವಾವಿಷ್ಟತೆಯ ವಿವಿಧ ಅವಸ್ಥೆಗಳು ಒಂದಾದ ಮೇಲೊಂದು ಬರುತ್ತಿರುತ್ತವೆ. ಗಾಢ ಸಮಾಧಿಯಲ್ಲಿ ಮುಖದಿಂದ ಪ್ರೇಮಾನಂದವನ್ನು ಹೊರಸೂಸುತ್ತ ಪ್ರತಿಮೆಯೋಪಾದಿಯಲ್ಲಿ ಸ್ಥಿರವಾಗಿ ನಿಂತುಕೊಂಡಿರುತ್ತಾರೆ. ಅರ್ಧ ಬಾಹ್ಯ ದೇಶೆಯಲ್ಲಿ ಕೆಲವು ವೇಳೆ ಮೆತ್ತಗೆ, ಇನ್ನು ಕೆಲವು ವೇಳೆ ಸಿಂಹ ಪರಾಕ್ರಮದಿಂದ ನರ್ತಿಸುತ್ತಿರುತ್ತಾರೆ. ಬಾಹ್ಯ ದಶೆಯಲ್ಲಿ ಎಲ್ಲರನ್ನೂ ಸೇರಿಸಿಕೊಂಡು ಒಟ್ಟಿಗೆ ಹಾಡುತ್ತಿರುತ್ತಾರೆ. ಈಗ ಪರಮಹಂಸರು ಎಲ್ಲರನ್ನೂ ಸೇರಿಸಿಕೊಂಡು ಒಟ್ಟಿಗೆ ಹಾಡುತ್ತಿದ್ದಾರೆ. ಹರಿನಾಮವನ್ನು ನುತಿಸಿ ಆನಂದ ಬಾಷ್ಪವನು ಕರವಣ್ಣ ತಮ್ಮದಿರು ಇವರು ನೋಡು ತಾವು ಆನಂದದಲ್ಲಿ ಕುಣಿ ಕುಣಿದು ಜಗಮನೆ ತಾವು ಆನಂದದಲ್ಲಿ ಕುಣಿದು ಜಗವನೆ ಕುಣಿಪ ತಾವು ಕಂಬನಿಗರೆದು ಜಗವ ಕಂಬನಿಗರೆಪ ಚೋದ್ಯವನು ನೋಡು ಚೋದ್ಯವನು ನೋಡು ಚೋದ್ಯವನು ನೋಡು ವದಯ ನೀತರು ಹರಿಯ ಸುದಯನೇ ನೀಡುವರು ವದಯ ನೀತರು ಹರಿಯ ಸುದಯನೇ ನೀಡುವರು ಹಿಂದೆ ಗೋಪಿಯರಿಂದ ಹಾಲ್ಬೆಣ್ಣಿಗಳ ಕದ್ದ ಗೋಪಾಲರಿವರು ವದಯ ನೀತರು ಹರಿಯ ಸುದಯನೇ ನೀಡುವರು ಹಿಂದೆ ಗೋಪಿಯರಿಂದ ಹಾಲ್ಬೆಣ್ಣಿಗಳ ಕದ್ದ ಗೋಪಾಲರಿವರು ಜಾತಿ ಗೀತಿಯ ಕ್ಷುದ್ರ ಭಾವಗಳ ಪುಡಿಗಟ್ಟಿ ಜಾತಿ ಗೀತಿಯ ಕ್ಷುದ್ರ ಭಾವಗಳ ಪುಡಿಗಟ್ಟಿ ಸಮತೆಯನ್ನು ನೆಲೆಗೊಳಿಸೆ ಬಂದರಿವರು ಹೊಲೆಯರನು ತೇಕೆಯಲ್ಲಿ ತಬ್ಬಿದವರು ಹೊಲೆಯರನು ತೇಕೆಯಲ್ಲಿ ತಬ್ಬಿದವರು ಹರಿನಾಮ ಸುದೆಯಲ್ಲಿ ಇರವ ಕರಗಿಸಿದವರು ಹರಿನಾಮ ಸುದೆಯಲ್ಲಿ ಇರವ ಕರಗಿಸಿದವರು ಜಗವನೇ ಉನ್ಮತ್ತಗೊಳಿಸಿದವರು ತನ್ನ ಹೆಸರನು ತಾನೆ ಸವಿಪಲೀಲೆಗೆ ಸಂದು ತನ್ನ ಹೆಸರನು ತಾನೆ ಸವಿಪಲೀಲೆಗೆ ಸಂದು ಶ್ರೀಹರಿಯೇ ಇವರಾಗಿ ಬಂದರೇನು ಬಂದರೇನು ಬಂದರೇನು ಉರುಳರೇ ಬರ ಹಿಂದೆ ಉದ್ಧಾರ ಮಾಡಿದ ಉರುಳರೇ ಬರ ಹಿಂದೆ ಉದ್ಧಾರ ಮಾಡಿದ ಪತಿತ ಪಾವನ ಮೂರ್ತಿ ಇವರೇನೋ ಹಗೆತನವನೆಂಬುದನು ಕಾಣದೀಸೋದರರು ಮತ್ತೆ ಜಗದುದ್ಧಾರಕ್ಕೆ ಬಂದರೇನು ಮತ್ತೆ ಜಗದುದ್ಧಾರಕ್ಕೆ ಬಂದರೇನು ಜನಸಂದಣಿ ಪರಮಹಂಸರನ್ನ ಸುತ್ತುಗಟ್ಟಿ ರಾಧಾಕೃಷ್ಣ ದೇವಾಲಯದ ಕಡೆ ಬರುತ್ತಿದೆ. ಎಲ್ಲೋ ಕೆಲವರಿಗೆ ಮಾತ್ರ ದೇವಾಲಯದ ಒಳಕ್ಕೆ ಹೋಗಲು ಸಾಧ್ಯವಾಯಿತು. ಉಳಿದವರು ಹೊರಗಡೆಯೇ ನಿಂತು ಪರಮಹಂಸರ ದರ್ಶನ ಪಡೆಯಲು ಒಬ್ಬರನ್ನೊಬ್ಬರು ನೂಕಾಡುತ್ತಿದ್ದಾರೆ. ಪರಮಹಂಸರು ಪ್ರೇಮೋನ್ಮತ್ತರಾಗಿ ದೇವಾಲಯದ ಪ್ರಾಂಗಣದಲ್ಲಿ ನರ್ತಿಸಲಾರಂಭಿಸಿದ್ದಾರೆ. ಆಗಾಗ ಅವರು ಸಮಾಧಿಸ್ಥರಾಗುತ್ತಲೇ ಇದ್ದಾರೆ. ಅವರ ಸುತ್ತ ನೆರೆದಿದ್ದ ನೂರಾರು ಜನ ಭಗವನ್ ನಾಮವನ್ನು ಕೂಗಿ ಕೂಗಿ ಹೇಳುತ್ತಿದ್ದಾರೆ. ದೇವಾಲಯದ ಹೊರಗಡೆ ಇದ್ದ ಸಹಸ್ರಾರು ಜನಕ್ಕೂ ಆ ಸೋಂಕು ತಗಲಿ ಅವರೂ ತಮ್ಮ ಕಂಠ ಕಿತ್ತು ಹೋಗುವ ಹಾಗೆ ಭಗವನ್ ನಾಮವನ್ನು ಕೂಗಿ ಕೂಗಿ ಹೇಳುತ್ತಿದ್ದಾರೆ. ಇಲ್ಲಿಂದ ಹೊರಟ ಧ್ವನಿ ಗಂಗೆಯಲ್ಲಿ ದೋಣಿಯ ಮೇಲೆ ಕುಳಿತಿದ್ದವರಿಗೂ ಕೇಳಿಬಂದು ಅವರೂ ಭಗವನ್ ನಾಮವನ್ನು ತಮ್ಮ ಉಚ್ಚ ಕಂಠದಿಂದ ಹೇಳುತ್ತಿದ್ದಾರೆ. ಅಂತ ಮಾಸ್ಟರ್ ಮಹಾಶಯ ವರ್ಣನೆ ಕೊಡ್ತಾ ಇದ್ದಾನೆ. ಎಂಥ ಅದ್ಭುತವಾದ ವರ್ಣನೆಯನ್ನು ನೀಡಿದ್ದಾನೆ. ಕೇವಲ ಶಬ್ದ ಮಾತ್ರದಿಂದಲೇ ಒಂದು ಬಗೆಯ ಟಿವಿ ದರ್ಶನ ಆಗ್ತಾ ಇದೆ. ಕಣ್ಣು ಮುಂದೆ ಕಟ್ಟಿದಂತೆ ಇದೆ. ಶ್ರೀರಾಮಕೃಷ್ಣರು ಅದೆಂತಹ ಆನಂದದ ಸಂತೆಯನ್ನು ಅಲ್ಲಿ ನಿರ್ಮಾಣ ಮಾಡಿರಬಹುದು. ಭಗವನ್ ನಾಮ ಸಂಕೀರ್ತನೆ ಅಂತ ಹೇಳ್ತಕ್ಕಂತಹದ್ದು ಯಾವ ಆನಂದವನ್ನು ನಮ್ಮ ಹೃದಯದಲ್ಲಿ ಚೆಲ್ಲಬಹುದು. ಭಗವನ್ ನಾಮ ಸಂಕೀರ್ತನೆಯನ್ನೇ ಸದಾ ಮಾಡ್ತಾ ಮಾಡ್ತಾ ಭಗವದ್ ಆನಂದವನ್ನು ಎದೆಯಲ್ಲಿ ತುಂಬಿ ತಂದವರು ತಮ್ಮ ಸುತ್ತಮುತ್ತ ಎಂತಹ ಆನಂದದ ಲಹರಿಯನ್ನು ನಿರ್ಮಾಣ ಮಾಡಬಲ್ಲರು ಅಂತನ್ನುವುದಕ್ಕೆ ಇದಕ್ಕಿಂತ ಶ್ರೇಷ್ಠವಾದ ನಿದರ್ಶನ ಇನ್ಯಾವುದೂ ಬೇಕಿಲ್ಲ. ಭಗವನ್ ನಾಮ ಅಂತ ಹೇಳ್ತಕ್ಕಂತಹದ್ದು ಕೇವಲ ನಮ್ಮ ದುಃಖ ಪರಿಹಾರಕ್ಕೆ ಮಾತ್ರ ಅಲ್ಲ, ಆನಂದವನ್ನು ಕರುಣಿಸುವುದಕ್ಕಾಗಿ, ಆನಂದವನ್ನು ಸವಿಯುವುದಕ್ಕಾಗಿ ಅಂತನ್ನುವ ಮಾತನ್ನು ನಾವು ಶ್ರೀರಾಮಕೃಷ್ಣ ಜೀವನ ಚರಿತ್ರೆಯಲ್ಲಿ ಮಾತ್ರ ಕಾಣ್ತೇವೆ. ಭಗವಂತ ಸಚಿದಾನಂದ ಸ್ವರೂಪ, ಅವನ ನಾಮವನ್ನು ಜಪಿಸಿದವನು, ಅವನ ನಾಮವನ್ನು ಧ್ಯಾನ ಮಾಡಿದವನು, ಅವನ ಕುರಿತಾಗಿ ಧ್ಯಾನ ಮಾಡಿದವನು ಆನಂದ ಭರಿತನಾಗುತ್ತಾನೆ, ತನ್ನ ಸಕಲ ಶೋಕ ಮೋಹಗಳಿಂದ ಪಾರಾಗುತ್ತಾನೆ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಉಪನಿಷತ್ತಲ್ಲಿ ಕೇಳ್ತೇವೆ, ಶಾಸ್ತ್ರ ಪುರಾಣಗಳಲ್ಲಿ ಕೇಳ್ತೇವೆ. ಆದರೆ ಅಂಥವ್ರನ್ನ ಯಾರನ್ನೂ ನಾವು ಕಂಡಿಲ್ಲ. ಭಗವನ್ ನಾಮ ಅಂತ ಹೇಳ್ತಕ್ಕಂಥದ್ದು ದುಃಖವನ್ನು ನಾಶ ಮಾಡುವುದಲ್ಲದೆ ಆನಂದವನ್ನು ತಂದುಕೊಟ್ಟಿತು ಅಂತ ಹೇಳ್ತಕ್ಕಂತಹ ವರ್ತಮಾನ ಇಲ್ಲಿಯವರೆಗೆ ಶ್ರೀರಾಮಕೃಷ್ಣ ಆಗಮಿಸುವವರೆಗೆ ನಮಗೆ ತಿಳಿದಿಲ್ಲ. ಪುಸ್ತಕದಲ್ಲಿ ಇತ್ತು ಆನಂದ ಕೊಡ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು ಪುಸ್ತಕದಲ್ಲಿತ್ತು. ಆದರೆ ಶ್ರೀರಾಮಕೃಷ್ಣರ ಆಗಮನದ ಬಳಿಕ ಮಾತ್ರವೇ ನಾವು ಆ ಆನಂದವನ್ನು ಮುಖಾಮುಖಿಯಾಗಿ ದರ್ಶಿಸ್ತಾ ಇದ್ದೇವೆ. ಅದು ಕೂಡ ಆ ಮಾಸ್ಟರ್ ಮಹರ್ಷಿಯ, ಅವನು ಎಲ್ಲಿಂದ ಬಂದನೋ, ಯಾವ ರೀತಿಯಲ್ಲಿ ಶ್ರೀರಾಮಕೃಷ್ಣವನ್ನು ಕರೆತಂದರೋ, ಅವನು ಬಂದದ್ರಿಂದ, ಅವನು ಈ ರೀತಿಯಲ್ಲಿ ಬರೆದಿಟ್ಟದ್ರಿಂದ ನಮಗೆ ಒಂದಿಷ್ಟು ಅನುಭವ ಆಗೋದಕ್ಕೆ ಸಾಧ್ಯವಾಯಿತು. ನಮ್ಗೆ ಈಗೀಗ ಚಿಂತೆ ಆಗ್ತಾ ಇದೆ, ಈ ಟಿವಿ ಹೆಸರಿರ್ತಕ್ಕಂಥದ್ದು ಬಂದ ಮೇಲೆ, ಈ ವಿಡಿಯೋ ಇತ್ಯಾದಿ ಬಂದ ಮೇಲಾದರೂ ಶ್ರೀರಾಮಕೃಷ್ಣ ಅವತಾರ ತಾಳಬಾರದಾಗಿತ್ತೇ? ಆ ಸ್ವಾಮಿ ವಿವೇಕಾನಂದರು, ಆ ಶಾರದಾ ಮಾತೆಯವರು, ಆ ಶ್ರೀರಾಮಕೃಷ್ಣರು ಎಂತೆಂಥ ಅದ್ಭುತವಾದಂತಹ ಜೀವನವನ್ನು, ಆನಂದಮಯವಾದಂತಹ ಜೀವನವನ್ನು, ಆದರ್ಶಪೂರ್ಣವಾದಂತಹ ಜೀವನವನ್ನು ಮೆರೆದು ಆಡಿದರೋ, ಅವೆಲ್ಲವನ್ನೂ ಕೂಡ ನಾವು ಸೆರೆ ಹಿಡಿದು ಮುಂದಿನ ಎಲ್ಲ ಜನತೆಗೂ ಜೀವಂತವಾಗಿ ಕಾಣಿಸುವಂತೆ ಮಾಡೋದಕ್ಕೆ ಅನುಕೂಲವಾಗ್ತಾ ಇತ್ತು. ಶ್ರೀರಾಮಕೃಷ್ಣಿಗೆ ಭಗವಂತ ಅವನು ಅಂತ ಹೇಳಿದ ಮೇಲೆ ಟಿವಿ ಇಂತಹ ಒಂದು ಕಾಲದಲ್ಲೇ ಬರುತ್ತದೆ ಅಂತ ಹೇಳ್ತಕ್ಕಂಥದ್ದು ಅವರಿಗೆ ಗೊತ್ತಿರ್ಲಿಲ್ವೇ? ಅದನ್ನ ನೋಡ್ಕೊಂಡು ಬರೋದು ಬೇಡವೇ? ಇರ್ಲಿ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಆದ್ರಿಂದ ಇವತ್ತು ಮಾಸ್ಟರ್ ಮಹಾಶಯ ಎಷ್ಟು ಕೊಟ್ಟಿದ್ದಾನೋ ಅದನ್ನೇ ಅನುಭವಿಸೋಣ. ಮಾಸ್ಟರ್ ಮಹಾಶಯ ಏನು ಹೇಳ್ತಾ ಇದ್ದಾನೆ? ಮೊದಲನೇದಾಗಿ ಆ ಪಾನಿಹಾಟಿಯಲ್ಲಿ ಈ ಉತ್ಸವ ಅಂತ ಹೇಳ್ತಕ್ಕಂಥದ್ದು, ಅವಲಕ್ಕಿ ಮಹೋತ್ಸವ ಅಂತ ಹೇಳ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಪ್ರಾರಂಭವಾಯಿತು ಅಂತ ಹೇಳಿದ್ರೆ ಒಂದು ಕಲ್ಪನೆಯನ್ನು ನಮ್ಮ ಮುಂದೆ ಇಡ್ತಾನೆ. ರಘುನಾಥ ಅಂತ ಹೇಳ್ತಕ್ಕಂಥ ಶ್ರೀ ಚೈತನ್ಯನ ಶಿಷ್ಯ ಒಬ್ಬ ಕಳ್ಳತನದಿಂದ ಭಗವದ್ ಆನಂದವನ್ನು ಸವಿತಾ ಇದ್ದನಂತೆ. ಅದನ್ನು ಕಂಡಂತಹ ನಿತ್ಯಾನಂದ ಶಿಕ್ಷೆಯ ರೂಪದಲ್ಲಿ ಈ ಒಂದು ಉತ್ಸವವನ್ನು ಮಾಡಬೇಕು, ಅವಲಕ್ಕಿ ಮಹೋತ್ಸವವನ್ನು ಮಾಡಬೇಕು, ಎಲ್ಲರಿಗೂ ಹಂಚುವ ಮೂಲಕ ಆ ಉತ್ಸವವನ್ನು ಮಾಡಬೇಕು ಅಂತ ಹೇಳಿದನಂತೆ. ಎಂಥ ಅದ್ಭುತವಾದಂತಹ ಶಿಕ್ಷೆ ಇದು, ಎಂಥ ಅರ್ಥಪೂರ್ಣವಾದಂತಹ ಶಿಕ್ಷೆ ಇದು. ಜಗತ್ತಿನ ಜನ ಎಲ್ಲ ತಿಳಿದುಕೊಳ್ಬೇಕು, ನಾವೇನೇನು ಆನಂದವನ್ನು ಅನುಭವಿಸ್ತಾ ಇದ್ದೇವೋ ಅದನ್ನು ನಮ್ಮ ನಾಲ್ಕು ಜನರ ಮುಂದೆ ಅದನ್ನು ಹಂಚಿಕೊಳ್ಬೇಕು ಅಂತ ಹೇಳ್ತಕ್ಕಂಥ ಆ ಪಾಠವನ್ನು ನಾವಿಲ್ಲಿ ಕಲಿತುಕೊಳ್ಬಹುದಾಗಿದೆ. ದುಃಖವನ್ನು ಹಂಚಿಕೊಳ್ಬೇಡಿ, ನೀವೇ ನುಂಗಿ, ಸುಖ ಬಂದಾಗ ಎಲ್ಲರೊಂದೇ ಹಂಚಿಕೊಳ್ಳಿ. ಆದ್ರೆ ನಾವು ಮಾಡ್ತಿರೋದು ಬೇರೆ, ದುಃಖ ಬಂದಾಗ ಹಂಚಿಕೊಳ್ಳೋದು, ಸುಖ ಬಂದಾಗ ನುಂಗೋದು, ಗುಟ್ಟಾಗಿ ಅನುಭವಿಸ್ತಕ್ಕಂಥದ್ದು. ಎಂಥ ಅದ್ಭುತವಾದಂತಹ ಒಂದು ಕಲ್ಪನೆಯನ್ನು ನಾವಿಲ್ಲಿ ಕಾಣ್ತೇವೆ. ಕಳ್ಳ, ನೀನು ಆಗಾಗ ಮನೆಯಿಂದ ಓಡಿ ಹೋಗಿ ಒಬ್ಬನೇ ಭಗವದ್ ಆನಂದವನ್ನು ಅನುಭವಿಸ್ತಾ ಇದ್ದೀಯಂತೆ. ನಮಗಾರಿಗೂ ಅದು ಗೊತ್ತಾಗದ ಹಾಗೆ ವರ್ತಿಸ್ತಾ ಇದ್ದೀಯೇ. ನಿನಗೆ ಶಿಕ್ಷೆ ವಿಧಿಸ್ತೇನೆ. ಇಂದು ನೀನು ಒಂದು ಮಹೋತ್ಸವವನ್ನ ಮಾಡಿ ಅದರಲ್ಲಿ ಭಕ್ತರಿಗೆಲ್ಲ ಅವಲಕ್ಕಿ ಹಂಚಬೇಕು ಅಂತ ಹೇಳ್ತಕ್ಕಂಥ ಶಿಕ್ಷೆ. ಅವಲಕ್ಕಿ ಇಂಗ್ಲಿಷ್ನಲ್ಲಿ ಲಕ್ಕಿ ಅಂತ ಹೇಳಿದ್ರೆ ಅದೃಷ್ಟವಂತ ಅಂತ, ಅದರ ವಿರುದ್ಧ ಶಬ್ದ ಅವಲಕ್ಕಿ ಅಂತ. ಅವಲಕ್ಷಣ ಅಂತ ಹೇಳಲ್ವೇ, ಅದು ಇಂಗ್ಲಿಷು ಕನ್ನಡ ಎರಡೆರಡು ಸೇರಿಸಿದಾಗ ಆ ಸಮಸ್ಯೆ ಬರುತ್ತೆ. ಇಲ್ಲಿ ಅವಲಕ್ಕಿ ಶ್ರೀಕೃಷ್ಣ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಯನ್ನು ಉಂಟು ಮಾಡಿದಂತಹದ್ದು. ಆ ಸುಧಾಮನ ಬಗಲಿನಿಂದ ತಾನೇ ಕಿತ್ತು ತಿಂದು ಅನಂತವಾದ ಆನಂದವನ್ನು ತಾನೂ ಅನುಭವಿಸಿದ್ದಲ್ಲದೆ ಆ ಕುಚೇಲನನ್ನ ಸುಧಾಮನನ್ನಾಗಿ ಪರಿವರ್ತಿಸಿದಂತಹ ಒಂದು ಅವಲಕ್ಕಿ ಅದು. ಕುಚೇಲ, ಚೇಲ ಅಂದ್ರೆ ಬಟ್ಟೆ, ಕು ಅಂದ್ರೆ ಹರಕಲು, ಹರಕಲು ಬಟ್ಟೆಯಿಂದ ಹೋದಂತಹ ಆ ಕುಚೇಲನನ್ನ ಸುಧಾಮನನ್ನಾಗಿ, ಶ್ರೀಮಂತನನ್ನಾಗಿ, ಪುಣ್ಯಪುರುಷನನ್ನಾಗಿ ಮಾಡಿಸಿದಂತಹ ಅವಲಕ್ಕಿ ಅದು. ಸಾಮಾನ್ಯ ಅವಲಕ್ಕಿ ಅಲ್ಲ. ಅದಕ್ಕೋಸ್ಕರವೇ ಆ ಶ್ರೀಕೃಷ್ಣ ಚೈತನ್ಯ ಅಂತ ಹೇಳ್ತಕ್ಕಂಥವನು ಕೂಡ ಶ್ರೀಕೃಷ್ಣನ ಅಪರಾವತಾರ. ಶ್ರೀರಾಧೆ ಮತ್ತು ಶ್ರೀಕೃಷ್ಣ ಇಬ್ಬರು ಸೇರಿ ಆ ಶ್ರೀಕೃಷ್ಣ ಚೈತನ್ಯರಲ್ಲಿ ಅವತಾರ ತಾಳಿದ್ದು, ಇಬ್ಬರು ಸೇರಿದ್ದಾರೆ, ಸಮಾಗಮ ಆಗಿದೆ ಅಲ್ಲಿ. ಅಂತ ಅದ್ಭುತವಾದಂತಹ ಅವತಾರ. ಆ ಅವತಾರದಲ್ಲೂ ಕೂಡ ಆ ಹಳೆ ಅವಲಕ್ಕಿಯ ನೆನಪು ಹೋಗಲೇ ಇಲ್ಲ ಅವನಿಗೆ. ಅದಕ್ಕೋಸ್ಕರ ಶ್ರೀಕೃಷ್ಣಾಷ್ಟಮಿಯ ದಿನದಂದು ಅವಲಕ್ಕಿಯಿಂದ ಬಗೆ ಬಗೆಯ ತಿಂಡಿಗಳನ್ನು ತಯಾರಿಸಿ ನಾವು ಹೊಡೆಯುವಂತಹ ಒಂದು ರೂಢಿ ಇದೆ. ಅದು ಭಗವಂತನಿಗೆ ತೃಪ್ತಿಯನ್ನು ತರುತ್ತದೆ ಅಂತ ಹೇಳ್ತಕ್ಕಂಥ ದೃಷ್ಟಿ ಖಂಡಿತವಾಗಿಯೂ ತರುತ್ತದೆ ಅಂತನ್ನೋದರಲ್ಲಿ ಏನೂ ಸಂದೇಹವೇ ಇಲ್ಲ. ಇಲ್ಲಿ ಅವನಿಗೆ ಶಿಕ್ಷೆ ವಿಧಿಸುವ ನೆವದಲ್ಲಿ ಆ ಅವಲಕ್ಕಿಯನ್ನ ಎಲ್ಲರಿಗೂ ಹಂಚು ಅಂತ ಹೇಳಿದ ಅವನು. ಆನಂದವನ್ನು ಹಂಚು, ಆನಂದವನ್ನು ಹಂಚುವುದರ ಮೂಲಕ ಅದು ಅನಂತವಾಗ್ತಾ ಹೋಗ್ತದೆ ವಿನಃ ಕಡಿಮೆ ಆಗೋದೇ ಇಲ್ಲ. ಅದು ಕೂಡ ಭಗವದ ಆನಂದ ಅಂತ ಹೇಳ್ತಕ್ಕಂಥ ಅದು ಕಡಿಮೆ ಆಗೋದೇ ಇಲ್ಲ. ಆ ಒಂದು ವಿಷಯ ನಮಗೆ ಇಲ್ಲಿ ಸಿಗ್ತದೆ ಒಂದು ವಿಚಾರವಾದ್ರೆ. ಎರಡನೇ ವಿಚಾರ, ಶ್ರೀರಾಮಕೃಷ್ಣರು ಅಂದು ವಿಶೇಷವಾಗಿ ಆಹ್ವಾನಿತರಾಗಿ ಪಾನಿಹಾಟಿಗೆ ಬಂದಿದ್ದಾಗ ಅವತ್ತು ಎಂದೂ ಇಲ್ಲದಂತಹ ಜನಸಂಖ್ಯೆಯಂತೆ, ಇವತ್ತು ಕೂಡ ಎಂದೂ ಇಲ್ಲದಂತಹ ಜನಸಂಖ್ಯೆ ಆಗ್ತಾ ಇದ್ದಿತ್ತು ಈ ಮಳೆ ಒಂದು ಬರದೆ ಹೋಗಿದ್ರೆ. ಮಳೆ ಬಂದದ್ದೇ ಒಳ್ಳೇದಾಯ್ತೋ ಏನೋ, ಆಶ್ರಮ ತುಂಬಾ ಜನ ಆಗಿ ಜಾಗವೇ ಇಲ್ಲದೆ ಹೋಗಿದ್ರೆ ಕಷ್ಟಪಡ್ತಾ ಇದ್ರಲ್ಲ. ಆ ವಿಚಾರ ಬೇರೆ. ಅಂತೂ ಪರಮಹಂಸರು ಅಲ್ಲಿ ಆಗಮಿಸಿದ ಪರಿಣಾಮವಾಗಿ ಸುತ್ತಮುತ್ತ ಇರತಕ್ಕಂತಹ ಭಕ್ತ ಮಹಾಶಯರೆಲ್ಲರಿಗೂ ಕೂಡ ತಲಿಪತಿ ಸಿಕ್ಕಿದಂತೆ ಏನೋ ಅದು ಅಜ್ಞಾತವಾದಂತಹ ಆಹ್ವಾನ ಅವರಿಗೆಲ್ಲರಿಗೂ ಸಿಕ್ಕಿದಂತೆ ಓಡೋಡಿ ಬಂದು ಜನಸಂದಣಿ ನೆರೆದಿದೆ, ಯಾವ ಬಗೆಯಿಂದ ನೆರೆದಿದೆ, ಲಕ್ಷಗಟ್ಟಲೆ ಜನಂತೆ ಎಲ್ಲೆಲ್ಲೂ ನೋಡಿದ್ರು ತಲೆಯೇ ತಲೆ ಸಮುದ್ರ ತಲೆಯೇ ಸಾಗರ. ಅದನ್ನು ಹೇಳ್ತಾನೆ ಮಾಸ್ಟರ್ ಮಹರ್ಷಿಯ. ಅದಲ್ಲದೆ ನೀನು ಇನ್ನೊಂದು ವಿಚಾರವನ್ನು ನಾವಿಲ್ಲಿ ಕಾಣ್ತೇವೆ ಏನೋ ತಿಳಿದ್ರೆ, ಶ್ರೀರಾಮಕೃಷ್ಣ ಅಲ್ಲಿ ಪ್ರವೇಶ ಮಾಡಿದ್ದೇ ತಡ ಆ ಸ್ವರೂಪ ಗೋಸ್ವಾಮಿಯ ಕೀರ್ತನ ಪಾರ್ಟಿಯ ಗುಂಪಿನಲ್ಲಿ ಹೋಗಿ ಸೇರ್ಕೊಂಡು ಬಿಡ್ತಾನಂತೆ, ಭಾವಾವೇಶ ಬಂದವರಂತೆ ಹೋಗಿ ಸೇರ್ಕೊಂಡು ಬಿಡ್ತಾರಂತೆ. ಅಲ್ಲಿ ತಮ್ಮನ್ನ ಸನ್ಮಾನಿಸಿ ಕರೆಯಬೇಕು ಅಂತ ಹೇಳ್ತಕ್ಕಂತ ಈ ಒಂದು ಫಾರ್ಮ್ಯಾಲಿಟೀಸ್ ಅದಕ್ಕೆ ಯಾವುದಕ್ಕೂ ಕೂಡ ಗಮನ ಕೊಡದೇನೇನೆ ನೇರವಾಗಿ ಅಲ್ಲಿಗೆ ಹೋಗಿ ಭಗವದ್ ಭಾವದಲ್ಲಿ ರಂಜಿತರಾಗಿ ಮಗ್ನರಾಗಿಬಿಟ್ರು. ಯಾವ ಬಗೆಯ ಕಂದಾಚಾರಗಳು ಇವುಗಳಿಗೆಲ್ಲ ಅವ್ರ ಗಮನ ಕೊಡದೇ ಇಲ್ಲ ಆ ಸಂದರ್ಭದಲ್ಲಿ, ಆ ಭಾವ ಅಂತ ಹೇಳ್ತಕ್ಕಂಥ ಅದು ಉತ್ಕಟವಾದಾಗ ಒದಗತಕ್ಕಂಥ ಮಾನಸಿಕ ಸ್ಥಿತಿ ಎಂಥದ್ದು ಅಂತ ಹೇಳ್ತಕ್ಕಂಥ ಅದರ ಒಂದು ಕಲ್ಪನೆ ನಮಗೆ ಇಲ್ಲಿ ಆಗ್ತದೆ. ಭಾವ ಉತ್ಕಟವಾದಾಗ ಅವನು ಯಾರಿದ್ದಾರೆ ಯಾರಿಲ್ಲ ಅಂತ ಹೇಳೋದನ್ನು ನೋಡೋದಿಲ್ಲ, ಸುಮ್ಮನೆ ಕುಣಿದಾಡ್ತಾ ಇರ್ತಾನ. ಪರಮಹಂಸರು ಆಧ್ಯಾತ್ಮಿಕ ವ್ಯಕ್ತಿಗಳು ಸ್ವಲ್ಪ ಗಂಭೀರವಾಗಿ ನಡೆದುಕೊಳ್ಳೋದು ಬೇಡವೇ? ಭಗವದ್ ಆನಂದದ ಮುಂದೆ ಈ ಬಗೆಯ ಕಂದಾಚಾರಗಳು ಗಂಭೀರಗಳು ಕಟ್ಟುನಿಟ್ಟು ಕಟ್ಟುಕಟ್ಟಲು ಇವುಗಳೆಲ್ಲ ಎಲ್ಲಿ ನಿಲ್ಲುತ್ತವೆ? ಕಟ್ಟು ಒಡೆದು ಹೋಗಿಬಿಡುತ್ತದೆ, ನೇರವಾಗಿ ಒಳಗಡೆ ತುರುಕಿಕೊಂಡ್ರಂತೆ ಅಂತ ಮಾತನ್ನೇ ಇಲ್ಲಿ ಮಾಸ್ಟರ್ ಮಹರ್ಷಿಯ ಬರೀತಾ ನಾವು ಗಮನಿಸಲಿಕ್ಕೆ ಯೋಗ್ಯವಾದಂತಹ ಒಂದು ಮಾತಿದು. ಅಷ್ಟೇ ಅಲ್ಲ, ಆಗಾಗ ಸಮಾಧಿ ಸ್ಥಿತಿಗೆ ಇರತಕ್ಕಂತಹದ್ದು, ಬಾಹ್ಯ ದಶೆಯನ್ನು ಕಳೆದುಕೊಡತಕ್ಕಂತಹದ್ದು, ಅರ್ಧ ಬಾಹ್ಯ ದಶೆಗೆ ಬಂದಾಗ ಕುಣಿದಾಡುವಂತಹದ್ದು, ಪೂರ್ಣ ಬಾಹ್ಯ ದಶೆಗೆ ಬಂದಾಗ ಹಾಡುವಂತಹದ್ದು, ಅವರೇ ಸ್ವತಃ ಹಾಡುವಂತಹದ್ದು. ಇದಕ್ಕೆ ಮುಂದೆ ವರ್ಣನೆ ನಮಗೆ ಸಿಗ್ತದೆ. ಇದನ್ನು ಇಲ್ಲಿ ನಾವು ಗಮನಿಸಿ ಇಟ್ಕೊಂಡಿರಬೇಕು, ನೆನಪಿಗೆ ತಂದು ಇಟ್ಕೊಂಡಿರಬೇಕು. ಭಾವದ ಉತ್ಕಟತೆ ಅಂತ ಹೇಳತಕ್ಕಂಥದ್ದು ತುಂಬಿದಾಗ ಅವರು ಸಮಾಧಿ ಸ್ಥಿತಿಗೆ ಏರ್ತಕ್ಕಂಥದ್ದು, ಆ ಒಂದು ಭಾವ ಅಂತ ಹೇಳ್ತಕ್ಕಂಥದ್ದು ಕಡಿಮೆಯಾಗಿ ಅರ್ಧ ಬಾಹ್ಯ ದೇಶೆ ಅಂತ ಹೇಳ್ತಕ್ಕಂಥದ್ದು ಬಂದಾಗ ಅರ್ಧ ಪ್ರಜ್ಞೆ, ಅರೆ ಪ್ರಜ್ಞೆ ಬಂದಾಗ ಕುಣಿದಾಡೋದು, ನರ್ತನ ಮಾಡೋದು. ಅದು ಯಾವ ತರಹ? ಕೆಲವೊಮ್ಮೆ ಮೆತ್ತಗೆ ಆ ಭಾವಕ್ಕನುಸಾರವಾಗಿ, ಕೆಲವೊಮ್ಮೆ ಸಿಂಹ ಪರಾಕ್ರಮದಿಂದ ನರ್ತಿಸ್ತಾ ಇದ್ರಂತ. ಅದು ಎಂಥ ನರ್ತನ ಇರಬಹುದು? ನಂದಲಾಲ್ ಬೋಸ್ ಅಂತ ಹೇಳ್ತಕ್ಕಂಥ ಒಬ್ಬ ಪ್ರಸಿದ್ಧನಾದಂಥ ಕಲಾವಿದ, ಶ್ರೀರಾಮಕೃಷ್ಣ ಆ ಚಿತ್ರದಲ್ಲಿ ಬರುತ್ತದೆ, ಪುಸ್ತಕದಲ್ಲಿ ಬರುತ್ತದೆ, ಆ ಚಿತ್ರವನ್ನು ಅಚ್ಚಾಕ್ಸಿದೀವಿ ನಾವು. ಯಾವ ತರಹ ನರ್ತನ ಮಾಡಿದಾನೆ ಅಂತಕ್ಕಂಥ ಅದನ್ನು ರೇಖಾ ವಿನ್ಯಾಸದಿಂದ ತೋರಿಸಿದ ಕೊಟ್ಟಿದ್ದಾನೆ. ಆ ರೇಖೆಯ ಬಗ್ಗೆ ನಾವು ಧ್ಯಾನ ಮಾಡಬೇಕು, ಆ ರೇಖಾ ಚಿತ್ರದ ಮೇಲೆ ಧ್ಯಾನ ಮಾಡಬೇಕು. ಅಲ್ಲಿ ಬಣ್ಣ ಇಲ್ಲ, ಅದು ಮಾಂಸಲವಾಗಿಲ್ಲ, ಕೇವಲ ರೇಖೆಗಳಿವೆ, ಒಂದು ಬಗೆಯ ವ್ಯಂಗ್ಯ ಚಿತ್ರದಂತೆಯೇ ಕಂಡುಬರುತ್ತದೆ ಅದು. ಆದರೆ ಸರಿಯಾಗಿ ಭಾವಿಸಿ ನೋಡ್ತು ಅಂತ ಹೇಳಿದ್ರೆ ಯಾವ ಬಗೆಯ ಸಿಂಹ ಪರಾಕ್ರಮ ಅಂತ ಹೇಳ್ತಕ್ಕಂಥ ಅದು ಅಲ್ಲಿ ಇತ್ತು ಅಂತ ಹೇಳ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಕಲಾವಿದ ಕೇವಲ ಬಣ್ಣದ ಮೂಲಕ ಮಾತ್ರವೇ ತನ್ನ ಭಾವವನ್ನು ಪ್ರಕಾಶಿಸುವುದಲ್ಲ, ರೇಖೆ ಪ್ರತಿ ರೇಖೆಯಲ್ಲೂ ಕೂಡ ಅವನು ತನ್ನ ಭಾವವನ್ನು ತೋರಿಸಿಕೊಡಬಲ್ಲ. ಅವನು ಅದನ್ನು ಕಾಣುವ ಕಣ್ಣು ಬೇಕಷ್ಟೇನೆ, ಕಾಣುವವರು ಕಲಾವಿದರಾಗಿರಬೇಕು. ಸಿಂಹ ಪರಾಕ್ರಮದಿಂದ ನರ್ತಿಸಿದ್ರು ಅಂತ ಹೇಳ್ತಕ್ಕಂತಹ ವರ್ಣನೆ ಸಿಗ್ತದೆ ನಮಗೆ. ಭಗವದ್ ಭಾವ ಅಂತ ಹೇಳ್ತಕ್ಕಂಥದ್ದು ಒಳಗಡೆ ಜಾಗೃತವಾದಾಗ ಆ ರೀತಿಯಲ್ಲಿ ನರ್ತನ ಮಾಡುವಂತಹ ಸಂದರ್ಭ. ಒಮ್ಮೆ ಇಲ್ಲಿ ದುರ್ಗೆಯ ಬಗ್ಗೆ ಮಾತಾಡಿದಾಗ ಒಬ್ಬ ಆಕೆ ಕುಣಿದ್ಬಿಟ್ರು, ಮುಂದಗಡೆ ಇದ್ದಂತಹ ವ್ಯಕ್ತಿ ಆಕೆ. ಇಷ್ಟು ಜನ ಇದ್ದಾರೆ ಅಂತ ಹೇಳ್ತಕ್ಕಂತಹ ಪ್ರಜ್ಞೆಯನ್ನು ಕಳೆದುಕೊಂಡು ಕುಣಿದ್ಬಿಟ್ರು, ಆವೇಶ ಬಂದಿತ್ತು. ಅದು ನಿಜವಾಗಿ ಮೈ ಮೇಲೆ ಬಂದದ್ದೋ, ನಿಜವಾದ ದುರ್ಗಿಯೋ, ಅಥವಾ ಇವಳ ಕೇವಲ ಆವೇಶವೋ, ಇದೆಲ್ಲ ಪ್ರಶ್ನೆ ಬೇರೆ. ಆವೇಶ ಅಂತ ಹೇಳ್ತಕ್ಕಂಥದ್ದು ಬಂದಾಗ ಮಾನ ಮರ್ಯಾದೆ ಅಂತ ಹೇಳ್ತಕ್ಕಂಥದ್ದು ಸಂಪೂರ್ಣ ಹೊರಟೋಗ್ಬಿಡುತ್ತದೆ. ಅವರು ಆ ರೀತಿಯಲ್ಲಿ ಕುಣಿದಾಗ ಎಲ್ಲರೂ ತಬ್ಬಿಬ್ಬಾದ್ರು. ಉಪನ್ಯಾಸದ ಮಧ್ಯದಲ್ಲಿ ಗಂಭೀರವಾಗಿ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಆಕೆ ಹೆಂಗಸು ಎಲ್ಲರ ಮುಂದೆ, ಈ ಕಡೆ ಸ್ವಾಮಿಗಳು ನಡುವೆ, ಅವರು ಕುಣಿದಾಡ್ತಾ ಇತ್ತು ಅಂತಂದ್ರೆ ಹೇಗಾಗಬೇಕು? ಎಲ್ರಿಗೂ ಒಳಗಡೆ ಕಸಿವಿಸಿ ಆಯಿತು. ಆದ್ರೆ ನಾನು ಸುಮ್ಮನಿದ್ದೆ, ಕೋಣದ ಅಷ್ಟು ವರ್ಷ ಆಡಲಿ ಅಂತ. ಮುಟ್ಟೋದಕ್ಕೆ ಹೋದ್ರೆ ಹೆಚ್ಚು ಕಡಿಮೆ ಆಗುತ್ತೆ, ಆಭಾಸ ಆಗುತ್ತೆ. ಸುಮ್ಮನೆ ಇರಬೇಕು, ಗಂಭೀರವಾಗಿರಬೇಕು. ಕನಿಷ್ಠ ನಮಗಂತೂ ಆವೇಶ ಬರಲಿಲ್ವಲ್ಲ, ಆದ್ರಿಂದ ನಾವು ಆವೇಶವಿಲ್ಲದಂತೆ ಶಾಂತವಾಗಿ ಕುಡ್ತಿರ್ಬೇಕು. ಅದು ತನ್ನಷ್ಟಕ್ಕೆ ಇಳಿದು ಹೋಗುವವರೆಗೆ ನಾನು ನಾಮ ಸಂಕೀರ್ತನೆ ಶುರು ಮಾಡಿದೆ. ಅದಕ್ಕನುಸಾರವಾಗಿ ಅವಳು ಮತ್ತಷ್ಟು ಕುಣಿದಕ್ಕೆ ಶುರು ಮಾಡಿದ್ಲು. ನಾಮ ಸಂಕೀರ್ತನೆ ಹಾಗೆ ಮುಂದುವರಿಸಿದೆ, ಚೆನ್ನಾಗಿ ಕುಣಿದು ಹಾಡಿದ್ಲು. ಆಮೇಲೆ ನಾಮ ಸಂಖ್ಯೆ ಎಷ್ಟು ಎಷ್ಟು ಅಂತ ಹಾಡೋದಂತ ನಾನು ನಿಲ್ಲಿಸಿದ್ದೆ ಅಷ್ಟೇನೆ. ನಿಲ್ಲಿಸಿದಾಗ ಆಕೆಗೆ ಆ ಭಾವಾವೇಶಕ್ಕನುಸಾರವಾಗಿ ಕುಣಿದಕ್ಕೆ ಆಸರ ತಪ್ಪಿ ಹೋಯ್ತು, ಆವೇಶ ನಿಂತೋಯ್ತು, ಸುಮ್ಮನೆ ಹೋಗ್ಕೋತರು. ಆಗ ಅವರಿಗೆ ಸುತ್ತಮುತ್ತ ಇರ್ತಕ್ಕಂಥ ಜನ ಎಲ್ಲ ಕಂಡ್ರು, ಸುಮ್ಮನಾಗ್ಬಿಟ್ರು. ಆವೇಶ ಅಂತ ಹೇಳ್ತಕ್ಕಂಥದ್ದು ಉಕ್ಕಿ ಬಂದಾಗ ಜನರು ಯಾರು ಕಾಣೋದೇ ಇಲ್ಲ. ಸುಮ್ಮನೆ ಆ ಆವೇಶವನ್ನು ತಿಳಿದಕ್ಕೋಸ್ಕರ ನಾನು ಆ ಉದಾಹರಣೆಯನ್ನು ಕೊಟ್ಟೆ. ಭಗವದ್ ಆವೇಶ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಅದ್ಭುತ ಅಂತ. ಆದರೆ ಇದನ್ನು ನಾಟಕೀಯವಾಗಿ ಮಾಡಕ್ಕೆ ಹೊರಟಾಗ ಆಭಾಸವಾಗುತ್ತೆ. ನಾಟಕ ಇರಕೂಡ್ದು, ನಾಟಕವೋ ಅದಕ್ಕೆ ರಂಗಸ್ಥಳದಲ್ಲೇ ಆಗಬೇಕು, ಅದಲ್ಲ, ಅದು ಸಾರ್ವಜನಿಕದಲ್ಲಿ ಆಗಬಾರ್ದು. ಸಾರ್ವಜನಿಕದಲ್ಲಿ ಆಗಬೇಕು, ಅದು ಸಹಜವಾಗಿ ಬಂತು ಅಂತ ಹೇಳಿದ್ರೆ ಆ ವಿಚಾರ ಬೇರೆ. ಸುಮಾರು 10-12 ವರ್ಷಗಳ ಹಿಂದೆ ಅಥವಾ 20 ವರ್ಷಗಳ ಹಿಂದೆಯೇ ಇರಬಹುದು, ಇಲ್ಲಿ ರಾಮನವಮಿ ಆ ಸಂದರ್ಭದಲ್ಲಿ ಜಾನಕಿ ಸಖಿ ಅಂತ ಹೇಳ್ತಕ್ಕಂಥ ಒಂದು ಹಾಡಿದೆ ನಮ್ಮ ಕೀರ್ತನ ಸಂಗ್ರಹದಲ್ಲಿ. ಅವ 3 ಹಾಡುಗಳಿವೆ. ಆ ಹಾಡುಗಳನ್ನು ನಮ್ಮ ಯುವಕ ಸಂಘದವರಿಗೆ ಚೆನ್ನಾಗಿ ತರಬೇತಿ ಕೊಟ್ಟು 2 ತಬಲಾಗಳನ್ನು ಇಟ್ಟು ಆ ತಬಲಾದವರು ಕೂಡ ಏಕಪ್ರಕಾರವಾಗಿ ಯಾವ ರೀತಿಯಲ್ಲಿ ಅದನ್ನ ನುಡಿಸಬೇಕು ಅಂತನ್ನೋದನ್ನು ಕೂಡ ಶಿಕ್ಷಣ ಕೊಟ್ಟು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಆ ಹಾಡು ಯಾವಾಗ ಪ್ರಾರಂಭವಾಯಿತೋ ನಮ್ಮ ಎಡಭಾಗದಲ್ಲಿ ಕುಳಿತಿದ್ದಂತಹ ಒಬ್ಬಳು ವಯಸ್ಕ ಮಹಿಳೆ ಒಂದೇ ಸಮನ ಆವೇಶಭರಿತವಾಗಿ ಹಿಂದೆ ಮುಂದೆ ಹಿಂದೆ ಮುಂದೆ ಬಾಗಿ ಅಲ್ಲೇ ಕುಳಿತಲ್ಲೇ ಒಂದು ಬಗೆಯ ನರ್ತನ ಮಾಡೋಕೆ ಶುರು ಮಾಡಿದ್ರು. ಎಲ್ಲರೂ ಅದನ್ನು ನೋಡ್ತಾ ಇದ್ರು, ಪುಣ್ಯಕ್ಕೆ ಸುಮ್ಮನಿದ್ರು. ಇವತ್ತಿಗೂ ನನಗದು ನೆನಪು. ಅಂತಹದ್ದೊಂದು ಆಗಿಬಿಡ್ತದೆ, ಅದು ಆಧ್ಯಾತ್ಮಿಕ ಸಾಧನೆ ಮಾಡಿ ಭಾವ ಭರಿತವಾಗಿ ಭಾವ ಬಲಿತವಾಗಿ ಬಂದಂತಹ ಆವೇಶವೇನ ಅಲ್ಲ. ಅದು ಒಂದು ಬಗೆಯ ದೌರ್ಬಲ್ಯದಿಂದ ಬಂದಂತಹ ಆವೇಶ. ಅದನ್ನು ತಿಳಿಯೋದಕ್ಕೇನು ಕಷ್ಟವಿಲ್ಲ. ಆದರೆ ಆವೇಶ ಬಂದಾಗ ಆಕೆಯೇ ಆಗಲಿ ಆತನೇ ಆಗಲಿ ತನ್ನ ಸುತ್ತಮುತ್ತ ಇರತಕ್ಕಂತಹ ಪರಿಸರವನ್ನೇ ಮರೆಯುತ್ತಾನೆ ಅಂತನ್ನುವ ಅಂಶವನ್ನು ನಾವು ಗಮನಿಸಬೇಕಾದ್ದು ಮುಖ್ಯ. ಇಲ್ಲಿ ಶ್ರೀರಾಮಕೃಷ್ಣರು ಎಂಥ ಅವತಾರ ಪುರುಷರೇ ಆಗಿದ್ದ ಪಕ್ಷದಲ್ಲೂ ಸಹಸ್ರಾರು ಜನರಿಂದ ಪೂಜೆಯನ್ನು ಸ್ವೀಕರಿಸಲ್ಪಟ್ಟಿದ್ದರೂ ಕೂಡ ಆವೇಶ ಬಂದಾಗ ಭಗವದೋನ್ಮಾದದಿಂದ ನರ್ತನ ಮಾಡ್ತಾ ಇದ್ದಂತಹ ಒಂದು ಸ್ಥಿತಿಯನ್ನು ನಾವು ಗಮನಿಸಬೇಕು. ಇದಲ್ಲದೆ ಇನ್ನೊಂದು ವಿಚಾರವನ್ನು ಮಾಸ್ಟರ್ ಮಹಾಶಯ ಬರೀತಾನೆ. ಶ್ರೀರಾಮಕೃಷ್ಣರು ಸಾಕ್ಷಾತ್ ಚೈತನ್ಯದೋಪಾದಿಯಲ್ಲಿ ಸುತ್ತಮುತ್ತಲು ಇರತಕ್ಕಂತಹ ಆ ಭಕ್ತಾದಿಗಳಿಗೆಲ್ಲ ಅನಿಸುವುದರ ಮೂಲಕ ಅವರು ಕೂಡ ಭಾವಭರಿತರಾಗಿ ಹೂವು ಬತ್ತಾಸು ಬತ್ತಾಸು ಅಂತಂದ್ರೆ ದಿನ ಪ್ರಸಾದ ನಾವು ಕೊಡ್ತಾ ಇದ್ದೀವಲ್ಲ ಅದೇನೆ ಬತ್ತಾಸು ಅಂತಂದ್ರೆ ಸಿಹಿ ತಿಂಡಿ ಅವುಗಳೆಲ್ಲವನ್ನು ಕೂಡ ಶ್ರೀರಾಮಕೃಷ್ಣ ತಲೆ ಮೇಲೆ ಸುರಿತಾ ಇದ್ರಂತೆ. ಅದು ತಲೆ ಮೇಲೆ ಸುರಿಯುವಂತಹದ್ದಲ್ಲ, ಬಾಯಿಗೆ ಹಾಕ್ತಕ್ಕಂತಹದ್ದು ಅನ್ನೋ ಪ್ರಜ್ಞೆನೂ ಅವರಿಗಿಲ್ಲ. ಭಕ್ತಿ ಬಂತು ಅಂತ ಹೇಳಿದ್ರೆ ಅದು ಯಾವ ರೀತಿಯಲ್ಲಿ ಆರಾಧಿಸಬೇಕು ಅಂತ ಹೇಳ್ತಕ್ಕಂಥದ್ದೇನು ಗೊತ್ತಾಗೋದಿಲ್ಲ. ಭಕ್ತಿಯ ಕಥೆಯೇ ಬೇರೆ, ಪ್ರೇಮ ಭಾವ ಆವೇಶ ಇವುಗಳ ಕಥೆಯೇ ಬೇರೆ. ಆ ರೀತಿಯಲ್ಲಿ ಅವರು ಪುಷ್ಪವನ್ನು ಬತ್ತಾಸನ್ನ ಅವರ ಮೇಲೆ ಸುರಿತಾ ಇದ್ದು ಎಲ್ಲೆಲ್ಲಿಂದಲೋ ಎಲ್ಲ ಕಡೆಯಿಂದ ಕೂಡ ಬಂದು ಬೀಳ್ತಾ ಇತ್ತಂತೆ. ಇದನ್ನೆಲ್ಲ ಮಾಸ್ಟರ್ ಮಾಷೆಯ ಬರಿತಾ ಇರುವಾಗ ಇವುಗಳನ್ನು ನಾವು ಭಾವಿಸಿ ಭಾವಿಸಿ ಅನುಭವಿಸಿದಾಗ ಎಂಥ ಆನಂದವನ್ನ ಉಂಟು ಮಾಡಿಕೊಳ್ಬಹುದು ನಾವು ಅಂತ ನಾನು ನಿಮ್ಮ ಕಡೆಗೆ ಗಮನ ಸೆಳಿತಾ ಇದ್ದೇನೆ. ಅದಲ್ಲದೆ ನೀನೆ ಮಾಸ್ಟರ್ ಮಾಷ್ಯ ಬರೀತಾ ಇದ್ದಂತಹ ಇನ್ನೊಂದು ಅಂಶ ನೋಡಿ, ಶ್ರೀರಾಮಕೃಷ್ಣರು ಹಾಡ್ತಾ ಇದ್ದದನ್ನ ಕೇಳಿ ಆ ಸುತ್ತಮುತ್ತ ಇರತಕ್ಕಂತಹ ಭಜನಾ ಮಂಡಳಿಯವರಿಗೆ ಉತ್ಸಾಹ ಹೆಚ್ಚಿ ಅವರು ಕೂಗಿ ಕೂಗಿ ಹಾಡ್ತಾ ಇದ್ರಂತೆ. ಇವತ್ತು ಕೂಡ ನೀವು ಹರಿನಾಮ ಸಂಕೀರ್ತನೆಯನ್ನು ಕೂಗಿ ಕೂಗಿ ಮಾಡಿದ್ರಿ, ಬಹಳ ಅದ್ಭುತವಾಗಿತ್ತು. ಅವರು ಕೂಡ ಕೂಗಿ ಕೂಗಿ ಮಾಡಿದ್ರಂತೆ. ಮಾಸ್ಟರ್ ಮಾಷೆಯ ಬರೀತಾನೆ, ದೇವಾಲಯದ ಹೊರಗಡೆ ಇದ್ದ ಸಹಸ್ರಾರು ಜನಕ್ಕೂ ಆ ಸೋಂಕು ತಗಲಿ ಅವರೂ ತಮ್ಮ ಕಂಠ ಕಿತ್ತು ಹೋಗುವ ಹಾಗೆ ಭಗವನ್ ನಾಮವನ್ನು ಕೂಗಿ ಹೇಳುತ್ತಿದ್ದಾರೆ. ಇಲ್ಲಿಂದ ಹೊರಟ ಧ್ವನಿ ಗಂಗೆಯಲ್ಲಿ ದೋಣಿಯ ಮೇಲೆ ಕುಳಿತಿದ್ದವರಿಗೂ ಕೇಳಿ ಬಂದು ಅವರೂ ಭಗವನ್ ನಾಮವನ್ನು ತಮ್ಮ ಉಚ್ಚ ಕಂಠದಿಂದ ಹೇಳುತ್ತಿದ್ದಾರೆ ಅಂತ ಬರೀತಾನೆ ಮಾಸ್ಟರ್ ಮಾಷಿಯ. ಲಕ್ಷಗಟ್ಟಲೆ ಜನ ಸೇರಿದಂತಹ ಆ ಜಾಗದಲ್ಲಿ ಭಗವನ್ ನಾಮ ಸಂಕೀರ್ತನೆ ಅಂತ ಹೇಳತಕ್ಕಂಥದ್ದು ಈ ಪಾಠ ಕೇಳ್ತಾ ಇರುವಾಗ ಅದು ಎಂತಹ ಒಂದು ವಾತಾವರಣ ಇರಬಹುದು, ಭೋರ್ ಗರಿತಾ ಇರಬಹುದಲ್ವೇ, ಅದನ್ನು ನಾವು ಭಾವಿಸಬೇಕು. ನಾವಿಲ್ಲಿ ಕೇವಲ ಒಂದು 600-700 ಜನ ಒಳಗಡೆ ಕುಳಿತಿರುವವರು ಹೇಳಿದ್ದೇ ಎಷ್ಟು ಅದ್ಭುತವಾಗಿತ್ತು. ಇನ್ನು ಆ 1000 ಅಲ್ಲ, 10,000 ಅಲ್ಲ, 50,000 ಅಲ್ಲ, ಲಕ್ಷಗಟ್ಟಲೆ ಜನ ಏಕಪ್ರಕಾರ, ಅದು ಕೆಲವು ಕೆಲವು ಹಾಡುಗಳಿವೆಯಲ್ಲ ಅವುಗಳು ಒಂದೇ ರೀತಿಯಲ್ಲಿ ಹಾಡಿ ಹಾಡಿ ಹಾಡಿ ಸಾರ್ವಜನಿಕರಿಗೆ ಅಭ್ಯಾಸವಾಗಿರುತ್ತೆ. ಅಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಒಂದೇ ರೀತಿಯಲ್ಲಿ ಹೇಗೆ ಹೇಳೋಕೆ ಸಾಧ್ಯ ಅಂತ ಕೇಳಿದ್ರೆ, ಈಗ ಉದಾಹರಣೆಗೆ ಬೆಂಗಳೂರು ರಾಮಕೃಷ್ಣ ಆಶ್ರಮ ಬರತಕ್ಕಂತ ಭಕ್ತಾದಿಗಳು ಈ ಮನು ಏಕ ಬಾರು ಹರಿ ಬೋಲು ಹೇಳತಕ್ಕಂತ ಕೆಲವು ನಾಮಾವಳಿಗಳು ಏನೇನು ರೂಢಿಯಾಗಿವೆಯೋ ಅವುಗಳು ಎಲ್ಲರೂ ಸೇರಿದ್ರು ಕೂಡ ಒಂದೇ ತರಹ ಹಾಡ್ತಿರ್ತಾರಲ್ಲ, ಅದೇ ರೀತಿಯಲ್ಲಿ ಬಂಗಾಳದಲ್ಲಿ ಕೆಲವು ಬಗೆಯ ಹಾಡುಗಳು ಸಾರ್ವಜನಿಕವಾಗಿ ಸಾಂಪ್ರದಾಯಿಕವಾಗಿ ಹಾಡಿ ಹಾಡಿ ಹಾಡಿ ಹುಡುಗರಿಗೂ ಹೆಂಗಸರಿಗೂ ಗಂಡಸರಿಗೂ ಮುದುಕರಿಗೂ ಎಲ್ಲರಿಗೂ ಕೂಡ ಅದು ಬರುತ್ತದೆ. ಅದಕ್ಕೋಸ್ಕರವೇ ಈ ಹೇ ಪ್ರೇಮ ರೂಪ ರಾಮಕೃಷ್ಣ ಶ್ರೀರಾಮಕೃಷ್ಣ ಅಂತಿರತಕ್ಕಂಥ ಹಾಡನ್ನ ಅದನ್ನ ಜನಜನಿತವಾಗಿಸಿ 1000 ಕಂಟ್ರಿಗಳಿಂದ 10,000 ಕಂಟ್ರಿಗಳಿಂದ ಹೇಳುವಂತೆ ಮಾಡಬೇಕು ಅಂತ ನನಗೆ ಬಹಳಷ್ಟು ಆಸೆ ಇದೆ. ಅದು ಪ್ರೇಮ ರೂಪ ಶ್ರೀರಾಮಕೃಷ್ಣ ಕರುಣಾಮಯ, ನಮಗೊಂದು ಬೇಕು ಕರುಣೆ. ಯಾಕೆಂದ್ರೆ ನಾವು ದೀನದು, ಅವನು ಕರುಣೆ ತೋರದೆ ಇದ್ರೆ ನಮ್ಗೆ ಬೇರೆ ದಾರಿಯೇ ಇಲ್ಲ. ಎರಡನೇದಾಗಿ ಬೇಕು ಆನಂದ ಪ್ರೇಮ, ಅದು ಬೇಕು. ಅದಕ್ಕೋಸ್ಕರ ಹೇ ಪ್ರೇಮ ರೂಪ ಹೇ ಕರುಣಾಮಯ ಅಂತೇಳಿ ಕರೆದಿತ್ತು. ಇಂತಹ ಭಾವವನ್ನೆಲ್ಲ ಸೇರಿಸಿಕೊಂಡು ಆ ಭಗವನ್ ನಾಮ ಸಂಕೀರ್ತನೆ ಒಂದೇ ರೀತಿಯಲ್ಲಿ ಗಂಟೆಗಟ್ಟಲೆ 1000 ಜನ ಲಕ್ಷಗಟ್ಟಲೆ ಜನ ಹೇಳ್ತಾ ಹೋಗಬೇಕು, ಅದು ಎಂತಹ ಭಾವವನ್ನು ನಿರ್ಮಾಣ ಮಾಡ್ತದೆ ಅಂತನ್ನೋದಕ್ಕೆ ಆ ಮನೆ ಏಕ ಬಾರ ಹರಿ ಬೋಲು ತಿಳ್ತಕ್ಕಂಥ ಅದನ್ನ ಇನ್ನೊಂದ್ಸರ್ತಿ ಉಚ್ಚ ಕಂಠದಿಂದ ಹೇಳಬೇಕು, ಎಲ್ಲರೂ ಹೇಳಬೇಕು. ಇದು ಬಹಳ ಮುಖ್ಯವಾದಂತಹದ್ದು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಅದಕ್ಕೇನು ತೊಂದರೆ ಇಲ್ಲ, ನಾನು ಅನುಮತಿ ಕೊಟ್ಟಿದ್ದೇನೆ. ಆದರೆ ಬಾಯಿಂದ ಹೇಳಬೇಕು ಅದನ್ನ. ಒಮ್ಮೆ ಉತ್ತರ ಹಿಂದೂಸ್ತಾನದಲ್ಲಿ ಇದೊಂದು ಕತೆ. ಒಂದು ಮೆರವಣಿಗೆ ಹೋಗ್ತಾ ಇದೆ. ಆ ಮೆರವಣಿಗೆಯಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ, ರಾಮ ನಾಮ ಸತ್ಯ ಹೇ, ರಾಮ ನಾಮ ಸತ್ಯ ಹೇ, ರಾಮ ರಾಮ ಸತ್ಯ ಹೇ, ರಾಮ ನಾಮ ಸತ್ಯ ಹೇ ಅಂತ. ಎಲ್ಲರೂ ಹೇಳ್ತಾ ಇದ್ದಾರೆ. ಒಬ್ಬ ಹುಡುಗ ನೋಡ್ದ, ಎಲ್ಲರೂ ಹೇಳ್ತಾ ಇದ್ದಾರೆ, ಆದರೆ ಒಬ್ಬನನ್ನು ಹೊತ್ಕೊಂಡು ಬರಲಾಗ್ತಾ ಇದೆ. ರಾಮನಾಮ ಸತ್ಯ ಹೇ ಅಂತ ಹೇಳ್ತಕ್ಕಂಥ ಒಂದು ಆ ಪದವನ್ನು ಯಾವಾಗ ಹೇಳು ಸಾಮಾನ್ಯವಾಗಿ ಅಂತ ಹೇಳಿದ್ರೆ, ಶವವನ್ನು ಸ್ಮಶಾನಕ್ಕೆ ಕೊಂಡೊಯ್ಯುವಾಗ ದಾರಿ ಉದ್ದಕ್ಕೂ ಹೇಳುವಂತಹದ್ದು, ಮನುಷ್ಯ ಸತ್ಯ ಅಲ್ಲ ರಾಮನಾಮವೇ ಸತ್ಯ ಅಂತ. ಹಾಗೆ ಹೇಳ್ತಾ ಇದ್ರೆ ಒಬ್ಬ ಹುಡುಗ ನೋಡಿದ, ಎಲ್ಲರೂ ಹೇಳ್ತಾ ಇದ್ದಾರೆ, ಅವನು ಮಾತ್ರ ಹೇಳ್ತಾ ಇಲ್ಲ. ಹುಡುಗನಿಗೆ ಅರ್ಥ ಆಗಿಲ್ಲ, ಅವನು ಯಾಕೆ ಹೇಳ್ತಾ ಇಲ್ಲ. ಅಪ್ಪನ ಕೇಳಿದ, ಅವನು ಅಪ್ಪ ಎಲ್ಲರೂ ಹೇಳ್ತಾ ಇದ್ದಾರೆ ರಾಮನಾಮ ಸತ್ಯ ಹೇ ಅಂತ, ಅವನು ಮಾತ್ರ ಯಾಕೆ ಹೇಳುದಿಲ್ಲ, ಅವನು ಸತ್ತಿದ್ದಾನೆಪ್ಪ, ಅವನು ಸತ್ತಿದ್ದಾನೆಪ್ಪ, ಅದರಿಂದ ಹೇಳಕ್ ಸಾಧ್ಯ ಇಲ್ಲ ಅವನ ಕೈನಲ್ಲಿ. ಆದ್ರಿಂದ ಯಾರಿಗೆ ರಾಮನಾಮ ಸತ್ಯ ಅಂತ ಹೇಳಕ್ ಸಾಧ್ಯ ಇಲ್ಲ ಅಂತಂದ್ರೆ ಸತ್ತಿರೋರಿಗೆ. ಆದ್ರಿಂದ ಹೇಳಿ, ಮನ ಏಕ ಬಾರ ಹರಿ ಬೋಲ್, ಮನ ಮನ ಏಕ ಬಾರ ಹರಿ ಬೋಲ್, ಮನ ಮನ ಏಕ ಬಾರ ಹರಿ ಬೋಲ್, ಮನ ಹರಿ ಹರಿ ಹರಿ ಬೋಲೆ, ಹರಿ ಹರಿ ಹರಿ ಹರಿ ಬೋಲೆ, ಹರಿ ಮನ ಏಕ ಬಾರ ಹರಿ ಬೋಲ್, ಮನ ಏಕ ಬಾರ ಹರಿ ಬೋಲ್, ಮನ ಹರಿ ಪಿತಾ ಹರಿ ಮಾತಾ, ಹರಿ ಪಿತಾ ಹರಿ ಮಾತಾ, ಹರಿ ಪಿತಾ ಹರಿ ಗುರು ಜ್ಞಾನ ದಾತಾ, ಹರಿ ಗುರು ಜ್ಞಾನ ದಾತಾ, ಹರಿ ಪಿತಾ ಹರಿ ಮಾತಾ, ಹರಿ ಪಿತಾ ಹರಿ ಗುರು ಜ್ಞಾನ ದಾತಾ, ಚಿದಾನಂದ ರೂಪ ಹರಿ ಪತಿತ ಪಾವನ ಹರಿ ಏಕ ಬಾರ ಹರಿ ಬೋಲ್, ಚಿದಾನಂದ ರೂಪ ಹರಿ ಪತಿತ ಪಾವನ ಹರಿ ಏಕ ಬಾರ ಹರಿ ಬೋಲ್, ಮನ ಏಕ ಬಾರ ಹರಿ ಬೋಲ್, ಮನ ಮನ ಏಕ ಬಾರ ಹರಿ ಬೋಲ್, ಹರಿ ಹರಿ ಹರಿ ಬೋಲೆ, ಹರಿ ಹರಿ ಹರಿ ಹರಿ ಬೋಲೆ, ಹರಿ ಹರಿ ಮನ ಏಕ ಬಾರ ಹರಿ ಬೋಲ್, ಮನ ಏಕ ಬಾರ ಹರಿ ಬೋಲ್, ಮನ ಹರಿ ಪಿತಾ ಹರಿ ಮಾತಾ, ಹರಿ ಪಿತಾ ಹರಿ ಮಾತಾ, ಹರಿ ಗುರು ಜ್ಞಾನ ದಾತಾ, ಹರಿ ಗುರು ಹರಿ ಗುರು ಜ್ಞಾನ ದಾತಾ, ಹರಿ ಪಿತಾ ಹರಿ ಮಾತಾ, ಹರಿ ಪಿತಾ ಹರಿ ಹರಿ ಗುರು ಜ್ಞಾನ ದಾತಾ, ಚಿದಾನಂದ ರೂಪ ಹರಿ ಪತಿತ ಪಾವನ ಹರಿ ಏಕ ಬಾರ ಹರಿ ಬೋಲ್, ಹರಿ ಸಚ್ಚಿದಾನಂದ ರೂಪ ಹರಿ ಪತಿತ ಪಾವನ ಹರಿ ಏಕ ಬಾರ ಹರಿ ಬೋಲ ಮನ ಏಕ ಬಾರ ಹರಿ ಬೋಲ ಮನ ಏಕ ಬಾರ ಹರಿ ಬೋಲ ಮನ ಏಕ ಬಾರ ಹರಿ ಬೋಲ ಮನ ಏಕ ಬಾರ ಹರಿ ಬೋಲ ಮನ ಏಕ ಬಾರ ಹರಿ ಬೋಲ ಕೀರ್ತನೆ ಮುಗಿದ ನಂತರ ಮಣಿಸೇನ ಪರಮಹಂಸರನ್ನು ನವದ್ವೀಪ ಗೋಸ್ವಾಮಿಯನ್ನು ಒಂದು ಕೊಠಡಿಗೆ ಕರೆದುಕೊಂಡು ಹೋಗಿ ಉಪಾಹಾರ ಮಾಡಿಸ್ತಾ ಇದ್ದಾನೆ. ಅವರು ತಿಂದು ಮುಗಿಸಿದ ನಂತರ ಭಗವತ್ ಪ್ರಸಾದ ರಾಮಚಂದ್ರ ದತ್ತನಿಗೆ, ಮಾಸ್ಟರ್ ಮಹಾಶಯನಿಗೆ ಮತ್ತು ಉಳಿದವರಿಗೂ ಕೂಡ ಸಿಕ್ಕಿತು. ಅಪರಾಹ್ನದಲ್ಲಿ ಪರಮಹಂಸರು ಭಕ್ತರೊಡನೆ ಮಣಿಸೇನನ ಬೈಠಕ್ಖಾನೆಯಲ್ಲಿ ಕುಳಿತುಕೊಂಡಿದ್ದಾರೆ. ನವದ್ವೀಪ ಗೋಸ್ವಾಮಿಯು ಹತ್ತಿರದಲ್ಲಿ ಕುಳಿತಿದ್ದಾನೆ. ಮಣಿಸೇನ ಪರಮಹಂಸರಿಗೆ ಗಾಡಿ ಬಾಡಿಗೆಯನ್ನು ತಂದುಕೊಟ್ಟ. ರಾಮಚಂದ್ರ ದತ್ತನೇ ಮೊದಲಾದವರನ್ನು ನಿರ್ದೇಶಿಸಿ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಅವರೆಲ್ಲ ಯಾಕೆ ನಿನ್ನಿಂದ ಬಾಡಿಗೆ ತೆಗೆದುಕೊಳ್ಬೇಕು? ಅವರು ಹಣ ಸಂಪಾದನೆ ಮಾಡ್ತಾ ಇದ್ದಾರಲ್ಲ ಅಂತ. ಈಗ ಪರಮಹಂಸರು ನವದ್ವೀಪ ಗೋಸ್ವಾಮಿಯೊಡನೆ ಮಾತುಕತೆಯಲ್ಲಿ ತೊಡಗಿದ್ದಾರೆ. ಈ ಒಂದು ವಾಕ್ಯಪುಂಜದಲ್ಲಿ ಒಂದು ವಿಚಾರ ನಮಗೆ ಸಿಗ್ತದೆ. ಸಂಪಾದನೆ ಮಾಡಿದವರು ಈ ದಾರಿ ಖರ್ಚನ್ನೆಲ್ಲ ತೆಗೆದುಕೊಳ್ಬಾರದು ಅಂತ. ಶ್ರೀರಾಮಕೃಷ್ಣರು ಅದರ ಕಡೆ ಗಮನವಿಟ್ಟು ಹೇಳತಕ್ಕಂತಹದ್ದು ತುಂಬಾ ಸ್ವಾರಸ್ಯಕರವಾಗಿದೆ. ಸಂಪಾದನೆ ಇಲ್ಲದಿರತಕ್ಕಂತಹ ಅವರಿಗಾದ್ರೆ ಖಂಡಿತ ಕೊಡಬೇಕು. ಶ್ರೀರಾಮಕೃಷ್ಣ ಅವರಿಗೆ ಸಂಪಾದನೆ ಬೇರೆ ಯಾವುದೂ ಇಲ್ಲ, ಆದ್ರಿಂದ ಅವನು ಕೊಡೋ ಸರಿ ಅಂತ ಅರ್ಥ ಅಲ್ಲಿ ಬರುತ್ತದೆ. ಈಗ ಶ್ರೀರಾಮಕೃಷ್ಣರು ನವದ್ವೀಪ ಗೋಸ್ವಾಮಿಯೊಡನೆ ಮಾತುಕತೆಯಲ್ಲಿ ತೊಡಗಿದ್ದಾರಂತೆ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಭಕ್ತಿ ಅನ್ನೋದು ಹಣ್ಣಾಯಿತು ಅಂದ್ರೆ ಅದು ಭಾವವಾಗಿ ಪರಿಣಮಿಸುತ್ತದೆ, ಅನಂತರ ಅದು ಮಹಾಭಾವ, ಬಳಿಕ ಪ್ರೇಮ, ಕೊನೆಗೆ ವಸ್ತು ಲಾಭ ಅಂದ್ರೆ ಭಗವಂತನ ಸಾಕ್ಷಾತ್ಕಾರ. ಗೌರಾಂಗನಿಗೆ ಮಹಾಭಾವ ಮತ್ತು ಪ್ರೇಮ ಎರಡೂ ಉಂಟಾಗಿದ್ವು. ಪ್ರೇಮ ಉದಯವಾಯಿತು ಅಂದರೆ ಈ ಜಗತ್ತು ಮರೆತೇ ಹೋಗಿಬಿಡುತ್ತದೆ. ಅಷ್ಟು ಪ್ರಿಯವಾದ ಈ ತನ್ನ ಸ್ವಂತ ದೇಹವೂ ಮರೆತು ಹೋಗಿಬಿಡುತ್ತದೆ. ಗೌರಾಂಗನಿಗೆ ಈ ಪ್ರೇಮ ಉಂಟಾಗಿತ್ತು. ಗೌರಾಂಗ ಅಂದ್ರೆ ಶ್ರೀ ಚೈತನ್ಯ. ಗೌರಾಂಗನಿಗೆ ಈ ಪ್ರೇಮ ಉಂಟಾಗಿತ್ತು. ಸಮುದ್ರ ಕಣ್ಣಿಗೆ ಬಿದ್ದಾಗ ಅದು ಯಮುನೆಯೇ ಅಂತ ಭಾವಿಸಿ ಅದಕ್ಕೆ ಧುಮುಕಿಬಿಟ್ಟ. ಸಾಮಾನ್ಯ ಜೀವರಿಗೆ ಮಹಾಭಾವವೇ ಆಗಲಿ ಪ್ರೇಮವೇ ಆಗಲಿ ಉಂಟಾಗುವುದಿಲ್ಲ. ಅವರು ಭಾವದವರೆಗೆ ಮಾತ್ರ ಮುಂದುವರಿಯಬಲ್ಲರು. ಗೌರಾಂಗ ದೇವನಿಗೆ ಮೂರೂ ಉಂಟಾಗುತ್ತಾ ಇತ್ತು ಅಲ್ವೇ? ಅದಕ್ಕೆ ನವದ್ವೀಪ ಗೋಸ್ವಾಮಿ ಹೇಳ್ತಾನೆ, ಹೌದು ನಿಜ, ಅಂತರ್ದಶೆ, ಅರ್ಧ ಬಾಹ್ಯದಶೆ, ಬಾಹ್ಯದಶೆ, ಮೂರು ಅವಸ್ಥೆಗಳು ಉಂಟಾಗಿತ್ತು ಅಂತ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಭಕ್ತಿ ಮಾರ್ಗದಲ್ಲಿ ಮುಂದುವರಿದಾಗ ಎಂತೆಂಥ ಅವಸ್ಥೆ ಉಂಟಾಗುತ್ತದೆ ಅಂತ ಅನ್ನೋದರ ಒಂದು ಸ್ಪಷ್ಟವಾದ ಕಲ್ಪನೆ ಇಲ್ಲಿ ಉಂಟಾಗ್ತದೆ. ಭಕ್ತಿ ಹಣ್ಣಾಗಬೇಕಂತೆ ಶ್ರೀರಾಮಕೃಷ್ಣ ಹೇಳ್ತಾರೆ. ಅದರ ಪ್ರಾರಂಭಾವಸ್ಥೆ, ಮುಂದುವರಿಯುವಿಕೆ, ಆಮೇಲೆ ಬಲಿತು ಹಣ್ಣಾಗುವಿಕೆ. ಭಕ್ತಿ ಗಲಿತವಾಯಿತು ಅಂತ ಹೇಳಿದ್ರೆ ಅದು ಭಾವವಾಗಿ ಪರಿಣಮಿಸುತ್ತದೆ. ಭಕ್ತಿಯಲ್ಲಿ ಪೂಜೆ ಸೇರಿಕೊಳ್ಳುತ್ತದೆ. ಅಲಂಕಾರ ಮಾಡಬೇಕು, ನೈವೇದ್ಯ ಮಾಡಬೇಕು, ಮಂತ್ರಗಳನ್ನು ಪಠನೆ ಮಾಡಬೇಕು, ಅರ್ಚನೆ ಮಾಡಬೇಕು. ಹೀಗೆ ಬಗೆ ಬಗೆಯ ಅಂಶಗಳೆಲ್ಲ ಸೇರಿಕೊಂಡಿರುತ್ತವೆ ಈ ಭಕ್ತಿಯ ಪ್ರಕ್ರಿಯೆಯಲ್ಲಿ. ಆದರೆ ಅದು ಭಾವವಾಗಿ ಉಂಟಾದಾಗ ಮನೋಭಾವ, ಭಾವದಿಂದಲೇ ಅರ್ಚನೆ. ಸುಮ್ಮನೆ ಕೊಡ್ತಿರ್ತಾನೆ ಒಬ್ಬ ಮನುಷ್ಯ, ಭಾವಗಲಿತನಾದಂತಹ ಭಕ್ತಿಗಲಿತನಾದಂತಹ ಮನುಷ್ಯ ಸುಮ್ಮನೆ ಕುಳಿತಿರ್ತಾನೆ, ಆದರೆ ಪೂಜೆ ನಡೀತಾ ಇರುತ್ತೆ. ಭಾವದಿಂದ ಪೂಜೆ ನಡೀತಾ ಇರುತ್ತದೆ. ಎಷ್ಟು ಅದ್ಭುತವಾದಂತಹದ್ದು ಇದು. ಬಾಹ್ಯ ಪೂಜೆ ಮಾಡದೆ ಇದ್ದಕ್ಕೆ ಒಬ್ಬ ಕಾರಣಾಂತರದಿಂದ, ಅಂದ್ರೆ ಈ ರೀತಿಯಲ್ಲಿ ಭಾವಗಲಿತವಾದ್ರಿಂದ ಅವನನ್ನು ನಾವು ಆಧ್ಯಾತ್ಮಿಕ ಜೀವಿ ಅಂತ ಕರೆಯದೆ ಇರುವುದಕ್ಕೆ ಸಾಧ್ಯವಿಲ್ಲ. ಅವನ ಅಂತರಂಗದಲ್ಲಿ ಯಾವ ಬಗೆಯ ಭಾವ ಪ್ರವಹಿಸ್ತಾ ಇದೆಯೋ ಯಾರಿಗೂತಿದೆ. ಆದರೆ ನಿದ್ರೆಗೆ ಅವಕಾಶ ಇರಬಾರದು. ಸುಮ್ಮನೆ ಕೂತು ಮಹಾಭಾವಿ ಅಂತ ಹೇಳ್ತಕ್ಕಂತಹ ಒಂದು ಕೀರ್ತಿಯನ್ನ ಮೂರ್ಖನು ಕೂಡ ಪಡೆದುಕೊಳ್ಳಬಹುದು. ಸುಮ್ಮನೆ ಕೂತಿರ್ತಾನೆ ಅವನು ಕೂಡ. ಮಹಾಜ್ಞಾನಿಗಳು ಮಹಾ ಅಜ್ಞಾನಿಗಳು ತೋರಾಣಿಕೆಗೆ ತೋರಿಕೆಗೆ ಒಂದೇ ರೀತಿಯಲ್ಲಿ ಕಾಣ್ತಾರೆ. ಅವರು ಸುಮ್ಮನೆ ಇರ್ತಾರೆ, ಇವರು ಸುಮ್ಮನೆ ಇರ್ತಾರೆ. ಆದರೆ ಅವನು ತಿಳಿದು ಸುಮ್ಮನೆ ಇರ್ತಾನೆ, ಇವನು ಗೊತ್ತಿಲ್ಲದೆ ಸುಮ್ಮನೆ ಇರ್ತಾನೆ. ಅಥವಾ ತಮೋಗುಣದಿಂದ ಅಜ್ಞಾನದಿಂದ ತಮೋಗುಣದಿಂದ ಪೆದ್ದನಾಗಿ ಸುಮ್ಮನೆ ಇರ್ತಾನೆ. ಮಹಾಭಾವವಾಗಿ ಪರಿಣಮಿಸುತ್ತೆ ಮುಂದಿನ ಸ್ಥಿತಿಯದು. ಸಾಮಾನ್ಯ ಭಾವ ಅಂತ ಇರತಕ್ಕಂಥದ್ದು ಇನ್ನೂ ಬಲಿತು ಮಹಾಭಾವವಾಗುತ್ತದಂತೆ. ಆ ಮಹಾಭಾವ ಅದರ ಬಳಿಕ ಪ್ರೇಮ, ಪ್ರೇಮ ಭಕ್ತಿ ಇತ್ಯಾದಿ ಅಂತ ಹೇಳ್ತಕ್ಕಂಥದ್ದೆಲ್ಲ ಒಂದೇ ಅಂತ ಹೇಳ್ತಕ್ಕಂಥ ದಾರಿ ನಾವು ಸೇರಿಸ್ಬಿಟ್ಟಿದ್ದೇವೆ. ಆದ್ರಲ್ಲಿ ಶ್ರೀರಾಮಕೃತ ಅದರ ಒಂದು ವ್ಯತ್ಯಾಸವನ್ನು ತೋರಿಸ್ತಾ ಇದ್ದಾರೆ. ಪ್ರೇಮ ಪ್ರೇಮ ಅಂತ ಹೇಳ್ತಕ್ಕಂತಹ ಒಂದು ಶಬ್ದ ಈ ಲೌಕಿಕದಲ್ಲಿ ತುಂಬಾ ಚಲಾವಣೆಯಲ್ಲಿದೆ. ಆ ಪ್ರೇಮ ಬೇರೆ, ಅದು ಲೌಕಿಕ ಪ್ರೇಮ. ಈ ಭಕ್ತಿಯ ಕುರಿತಾಗಿ ಅದನ್ನ ಪ್ರೇಮ ಪರಮ ಪ್ರೇಮ ರೂಪ ಅಂತ ಕರೆದಿದ್ದಾರೆ. ಭಕ್ತಿ ಅಂತ ಹೇಳ್ತಕ್ಕಂತಹದ್ದು ಪರಮ ಪ್ರೇಮ ರೂಪ ಅಂತ ಕರೆದಿದ್ದಾರೆ. ನಾರದರು ತಮ್ಮ ಭಕ್ತಿ ಸೂತ್ರದಲ್ಲಿ ಯಾವ ದೇವರ ಹೆಸರನ್ನೂ ಹಾಕಲಿಲ್ಲ, ಹರಿ ಅಂತಲೂ ಕೂಡ ಹಾಕಲಿಲ್ಲ, ಕೃಷ್ಣ ಅಂತೂ ಇಲ್ಲವೇ ಇಲ್ಲ, ಗೋವಿಂದ ಅಂತೂ ಇಲ್ಲವೇ ಇಲ್ಲ. ಯಾವ ದೇವರ ನಾಮವೂ ಇಲ್ಲದೆ ಭಕ್ತಿಯ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಅವರು. ಭಕ್ತಿಯೇ ಪರಮಾತ್ಮ, ಪರಮ ಭಕ್ತಿಯೇ ಪರಮಾತ್ಮ, ಪರಮ ಪ್ರೇಮವೇ ಪರಮಾತ್ಮ ಅಂತನ್ನುವ ಅರ್ಥದಲ್ಲಿ ವರ್ಣನೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೋಸ್ಕರವೇ ನಾರದ ಮಹರ್ಷಿಗಳು ಹೇಳ್ತಾರೆ, ಭಕ್ತಿ ಅಂತ ಹೇಳ್ತಕ್ಕಂಥದ್ದು ಸ್ವಯಂ ಫಲರೂಪತ್ವ ಅಂತ ಹೇಳ್ತಾರೆ. ಭಕ್ತಿ ಮಾಡುವುದು ಅಂತ ಹೇಳಿದ್ರೆ ಪ್ರತಿಯಾಗಿ ಅವನಿಂದ ಏನು ಪಡೆಯಬೇಕಾಗಿ ಇಲ್ಲ. ಆ ಪರಮ ಪ್ರೇಮವನ್ನ ನಮ್ಮ ಹೃದಯದಿಂದ ಭಗವಂತನ ಕಡೆಗೆ ಹರಿಸಿದಾಗ ಅದೇ ನಮಗೆ ಆನಂದ. ಹೊಸದಾಗಿ ಆ ಪರಮಾತ್ಮ ಆನಂದ ಕೊಡಬೇಕಾಗೇ ಇಲ್ಲ. ಪರಮಾತ್ಮನು ಪ್ರೇಮಿಸುವಂತಹ ಒಂದು ಅನುಗ್ರಹವನ್ನು ಅವನು ಮಾಡಿಕೊಟ್ಟರೇ ಸಾಕು. ಆ ಪ್ರೇಮವೇ ಮಹದನುಗ್ರಹ, ಅದು ಸ್ವಯಂ ಫಲರೂಪದ್ದು, ಅದೇ ಮಹಾಫಲ. ಪರಮ ಪ್ರೇಮವೇ ಮಹಾಫಲ. ಅದನ್ನು ಅನುಭವಿಸ್ತು ಅಂತ ಹೇಳಿದ್ರೆ ದೇವರನ್ನ ಏನು ಕೇಳಬೇಕು ಅವನು ಬಿಡಬೇಕು ಅಂತ ಅನ್ನೋದೇ ಗೊತ್ತಾಗೋದಿಲ್ಲ. ಯಾಕೆ ಅಂತಂದ್ರೆ ಏನು ಬೇಕೋ ಅವನಿಗೆ ಸಿಕ್ಕಿ ಆಗಿಬಿಟ್ಟಿದೆ. ಅಂತಹ ಅದ್ಭುತವಾದಂತಹದ್ದು ಅದು ಪ್ರೇಮ. ಚೈತನ್ಯ ಮಹಾಪ್ರಭುವಿಗೆ ಅವೆರಡೂ ಉಂಟಾಗಿದ್ವು, ಮಹಾಭಾವ ಪ್ರೇಮ ಎರಡೂ ಉಂಟಾಗಿದ್ವು ಅಂತ ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮೈ ಮರೆತು ಸಮುದ್ರ ಹಾರಿಕೊಂಡಂತೆ ಅವನು ಯಮುನೆ ಅಂತ ಹೇಳ್ತಕ್ಕಂಥ ಭಾವನೆಯಿಂದ. ಆಮೇಲೆ ಈ ಮಾತ್ರ ಹೇಳ್ತಾರೆ, ಅವನಿಗೆ ಮೂರು ದಶೆಗಳು ಕೂಡ ಉಂಟಾಗಿದ್ವು ಅಂತ. ಮೂರು ಸ್ಥಿತಿಗಳು, ಯಾವ ಸ್ಥಿತಿ ಅದು, ಅದನ್ನು ನವದ್ವೀಪ ಗೋಸ್ವಾಮಿ ವಿವರಿಸ್ತಾನೆ. ಅವನು ಕೂಡ ಶಾಸ್ತ್ರವನ್ನು ಓದಿದವನು, ಆದ್ರಿಂದ ಹೇಳ್ತಾನೆ ನಿಜ. ಅವನಿಗೆ ಅಂತರ್ದಶೆ, ಅರ್ಧ ಬಾಹ್ಯ ದಶೆ, ಬಾಹ್ಯ ದಶೆ ಅಂತ ಹೇಳ್ತಕ್ಕಂಥದ್ದು ಉಂಟಾಗಿದ್ವು ಅಂತ ಶ್ರೀರಾಮಕೃಷ್ಣ ಅದನ್ನು ವಿವರಿಸ್ತಾರೆ. ಈಗ ಹೇಳ್ತಾರೆ, ಅಂತರ್ದಶೆಯಲ್ಲಿ ಆತ ಸಮಾಧಿಸ್ಥನಾಗಿರ್ತಿದ್ದ, ಅರ್ಧ ಬಾಹ್ಯ ದಶೆಯಲ್ಲಿ ನರ್ತನ ಮಾಡೋದಕ್ಕೆ ಸಾಧ್ಯವಾಗ್ತಾ ಇತ್ತು ಅವನ ಕೈನಲ್ಲಿ, ಬಾಹ್ಯ ದಶೆಯಲ್ಲಿ ನಾಮಸಂಕೀರ್ತನೆ ಮಾಡ್ತಾ ಇದ್ದ. ಮೂರು ಮಾನಸಿಕ ಅವಸ್ಥೆಯಲ್ಲಿ ಆ ವ್ಯಕ್ತಿ ಏನು ಮಾಡ್ತಾನೆ ಅಂತ ಅನ್ನೋದರ ಸ್ಪಷ್ಟ ವರ್ಣನೆಯಲ್ಲಿದೆ. ಅವನಿಗೆ ಅಂತರ್ದಶೆ ಬಂತು ಅಂತ ಹೇಳಿದ್ರೆ, ಮಹಾಭಾವ ಅಂತ ಹೇಳ್ತಕ್ಕಂಥ ಸಂಪೂರ್ಣ ಒಳಗಡೆ ಹೋಯಿತು ಅಂತ ಹೇಳಿದ್ರೆ, ಅವನು ಮರದ ಕೊರಡಿನಂತೆ ನೋಡುವವರ ಕಣ್ಣಿಗೆ ಅವನು ಕುಳಿತಿರ್ತಾನೆ ಅಥವಾ ನಿಂತಿರ್ತಾನೆ. ಸಮಾಧಿಸ್ಥ ಪುರುಷನಾಗಿರ್ತಾನೆ. ಎಲ್ಲ ಬಗೆಯ ಶರೀರದ ಚೇಷ್ಟೆಗಳು ಮನಸ್ಸಿನ ಚೇಷ್ಟೆಗಳು ನಿಂತು ಹೋಗಿಬಿಟ್ಟಿರುತ್ತವೆ. ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತಕ್ಕಂಥದ್ದೇನನ್ನ ಹೇಳ್ತದೆ ರಾಜಯೋಗ, ಅದು ಅಲ್ಲಿ ನೆಲೆಗೊಂಡಿರುತ್ತೆ. ಇದು ಅಂತರ್ದಶೆಯ ಸ್ಥಿತಿ. ಅರ್ಧ ಬಾಹ್ಯ ದಶೆ, ಮನಸ್ಸು ಸ್ವಲ್ಪ ಕೆಳಕ್ಕಿಳಿದಾಗ ಆ ಒಂದು ಪರಮಾತ್ಮ ಜ್ಞಾನ, ಈ ಕಡೆದ ಲೋಕಜ್ಞಾನ, ಇವೆರಡೂ ಇರುತ್ತದೆ. ಆದರೆ ಮಾತನಾಡೋದಕ್ಕೆ ಸಾಧ್ಯವಿಲ್ಲ. ಶಬ್ದ ಹೊರಡಿಸುವುದಕ್ಕೆ ಸಾಧ್ಯವಿಲ್ಲ. ಆದರೆ ಆ ಆನಂದದ ಅತಿರೇಕ ಎಷ್ಟು ಅದ್ಭುತವಾಗಿರ್ತದೆ ಅಂತಂದ್ರೆ ಅವನಿಗೆ ಸುಮ್ಮನಿರೋದಕ್ಕೂ ಸಾಧ್ಯವಿಲ್ಲ. ಆದ್ರಿಂದ ನರ್ತನ ಮಾಡೋದಕ್ಕೆ ಶುರು ಮಾಡ್ತಾನೆ, ಅವನು ಗುಣದೇ ಹಾಡ್ತಾ ಇರ್ತಾನೆ. ಮೂರನೇ ದೆಸೆ, ಮನಸ್ಸು ಸಂಪೂರ್ಣ ಬಾಹ್ಯವಾದಾಗ, ಬಹಿರ್ಮುಖವಾದಾಗ ಅವನೇನ್ ಮಾಡ್ತಾನೆ, ಭಗವನ್ ನಾಮ ಸಂಕೀರ್ತನೆ ಮಾಡೋದರಲ್ಲೇ ಮಗ್ನನಾಗಿರ್ತಾನೆ ವಿನಃ ಅದು ಇದು ಲೌಕಿಕವಾದ ಮಾತನಾಡೋದಕ್ಕೆ ಅವನು ಇಷ್ಟಪಡೋದಿಲ್ಲ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳಿದ್ರು, ಲೌಕಿಕವಾದ ಮಾತುಗಳನ್ನ ಜನಗಳು ಆಡುವುದನ್ನು ಕೇಳಿದ್ರೆ, ನನ್ನ ಬಳಿಗೆ ಆಡುವುದನ್ನು ನಾನೇನಾದರೂ ಕೇಳಿದ್ರೆ ನನ್ನ ಕಿವಿಗೆ ಕಾದ ಸೀಸ ಹೊಯ್ದಂತಹ ದುರ್ಭರ ಅನುಭವ ನನಗೆ ಆಗ್ತಾ ಇತ್ತು ಅಂತ. ಎಷ್ಟು ಸತ್ಯ ಆ ಮಾತು. ಆ ಸ್ಥಿತಿಗೆ ಏರಿದಾಗ ಗೊತ್ತಾಗುತ್ತದೆ. ಆದ್ರಿಂದ ನಾವು ಶ್ರೀರಾಮಕೃಷ್ಣರ ಪರಮ ಕೃಪೆಯಿಂದ ಕನಿಷ್ಠ ಪಕ್ಷ ಭಗವನ್ ನಾಮ ಸಂಕೀರ್ತನೆಯಲ್ಲಾದರೂ ಮೈ ಮರೆಯುವಂತಹ ಒಂದು ಭಾಗ್ಯವನ್ನು ಪಡೆಯುವಂತಾಗಲಿ ಅಂತ ಪ್ರಾರ್ಥಿಸಿಕೊಂಡು ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನು ಅವರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.